ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿತ್ಯವನ್ನು ಮುಟ್ಟುವುದರ ಹೆಸರೇ ಬ್ರಹ್ಮಜ್ಞಾನ. ಅದನ್ನು ಗಳಿಸಿಕೊಳ್ಳುವುದು ಬಹಳ ಕಷ್ಟ. ಸಂಪೂರ್ಣವಾಗಿ ವಿಷಯ ಬುದ್ಧಿ ಹೋಗದು ಹೊರತು ಅದು ದೊರೆಯುವುದಿಲ್ಲ. ಹಿಮಾಲಯ ಪರ್ವತರಾಜನ ಮನೆಯಲ್ಲಿ ಭಗವತಿ ಜನ್ಮ ತಳೆದಾಗ ಆಕೆ ಅನೇಕ ರೂಪಗಳನ್ನು ಧರಿಸಿ ತನ್ನ ತಂದೆಗೆ ದರ್ಶನ ಕೊಟ್ಲು. ರಾಜ ಆಕೆಗೆ ತಿಳಿಸಿದ, ನನಗೆ ಬ್ರಹ್ಮಜ್ಞಾನ ಪಡೆಯೋದಕ್ಕೆ ಇಚ್ಛೆ ಆಗ್ತಾ ಇದೆ ಅಂತ. ಅದಕ್ಕೆ ಭಗವತಿ ಹೇಳಿದ್ಲು, ಓ ತಂದೆ, ನಿಮಗೆ ಆ ಇಚ್ಛೆ ಉಂಟಾಗಿರೋದಾದ್ರೆ ನೀವು ಸಾಧುಸಂಗ ಮಾಡಬೇಕಾಗತ್ತೆ. ಸಂಸಾರವನ್ನು ಬಿಟ್ಟು ನಿರ್ಜನ ಪ್ರದೇಶದಲ್ಲಿದ್ದು ಆಗಾಗ ಸಾಧುಸಂಗ ಮಾಡಿ ಅಂತ. ಹೀಗೆ ಹೇಳಿದವರೇ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಒಂದರಿಂದಲೇ ಅನೇಕ ಉಂಟಾಗಿದೆ, ನಿತ್ಯದಿಂದಲೇ ಲೀಲೆಯ ಉದ್ಭವ, ಒಂದು ಅವಸ್ಥೆ ಇದೆ, ಅದರಲ್ಲಿ ಅನೇಕವೂ ಹೊರಟು ಹೋಗಿಬಿಡುತ್ತೆ. ಹಾಗೆಯೇ ಇದು ಕೂಡ, ಯಾಕೆ ಅಂದ್ರೆ ಒಂದು ಅನ್ನೋದು ಇತ್ತು ಅಂದ್ರೆ ಎರಡು ಅನ್ನೋದಿರಲೇಬೇಕು. ಬ್ರಹ್ಮ ಅನುಪಮ, ಉಪಮೆಯ ಮೂಲಕ ಆತನನ್ನ ಅರಿಯುವಂತಿಲ್ಲ. ಆತ ಬೆಳಕಿಗೂ ಅಂಧಕಾರಕ್ಕೂ ಮಧ್ಯೆ. ಆತ ಬೆಳಕೇನು ನಿಜ, ಆದರೆ ನಮ್ಮ ಈ ಬೆಳಕಲ್ಲ, ಈ ಜಡ ಬೆಳಕಲ್ಲ ಅಂತ. ಎಷ್ಟೊಂದು ವಿಚಾರಗಳನ್ನು ಹೇಳಿಬಿಟ್ರು ನಾಲ್ಕು ವಾಕ್ಯಗಳಲ್ಲಿ. ಒಂದರಿಂದಲೇ ಅನೇಕ ಉಂಟಾಗಿದೆ, ಒಬ್ಬನೇ ಒಬ್ಬ ಪರಬ್ರಹ್ಮ, ಅವನು ಏಕ, ಅವನಿಂದ ಸಕಲ ವಿಶ್ವಗಳು ಹೊರಹೊಮ್ಮಿ ಬಂದಿವೆ. ಕೇವಲ ಈ ಮನುಷ್ಯ ಲೋಕ ಮಾತ್ರ ಅಲ್ಲ, ಇನ್ನೂ 14 ಲೋಕಗಳು, ಇನ್ನೂ ಕೋಟ್ಯಾಂತರ ಲೋಕಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಲೇ ಅವನಿಗೆ ತಾನೇ ಹೆಸರು. ಈ ಅನೇಕಗಳು ಉತ್ಪತ್ತಿಯಾದದ್ದು ಆ ಏಕದಿಂದ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿತ್ಯದಿಂದಲೇ ಲೀಲೆಯ ಉದ್ಭವ ಅಂತ ಇನ್ನೊಂದು ಮಾತು. ಪರಬ್ರಹ್ಮವೇ ನಿತ್ಯ. ಯಾವುದು ನಿತ್ಯ ಅಂತಂದ್ರೆ ಯಾವುದು ಹಿಂದೆ ಇಲ್ಲದೆ ಮುಂದೆಯೂ ಇಲ್ಲದೆ ಈಗ ಮಾತ್ರ ಇರುತ್ತೋ ಅದು ನಿತ್ಯ ಅಲ್ಲ. ಹಿಂದೆ ಇದ್ದು ಈಗ ಇಲ್ಲದಿದ್ರೂ ಅದು ನಿತ್ಯ ಅಲ್ಲ. ಹಿಂದೆ ಇದ್ದು ಈಗ ಇದ್ದು ಮುಂದೆ ಇಲ್ಲದೆ ಹೋದರೆ ಅದು ನಿತ್ಯವಲ್ಲ. ಆದ್ದರಿಂದ ಹಿಂದೆಯೂ ಇರಬೇಕು, ಈಗಲೂ ಇರಬೇಕು, ಮುಂದೆಯೂ ಇರಬೇಕು. ಅದಕ್ಕೆ ಒಂದು ಶಬ್ದ ಇದೆ, ವೇದಾಂತದವರು ಆ ಶಬ್ದ ಬಳಸ್ತಾರೆ, ತ್ರಿಕಾಲಾಬಾಧಿತ ಸತ್ಯ ಅಂತ. ತ್ರಿಕಾಲಾಬಾಧಿತ ಸತ್ಯ, ತ್ರಿಕಾಲ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ ಮೂರು ಕಾಲಗಳಿಗೆ ತ್ರಿಕಾಲ ಅಂತ ಹೆಸರು. ತ್ರಿಕಾಲದಿಂದ ಅಬಾಧಿತವಾಗದೇ ಇರುವಂತಹ ಅದು, ಬಾಧಿತವಾಗದೇ ಇರತಕ್ಕಂತಹದ್ದು ಅದು ಸತ್ಯ. ಹಿಂದೆ ಇದ್ದು ಈಗ ಇಲ್ಲದಿದ್ರೆ ಬಾಧಿತವಾಯಿತು, ಹಿಂದೆ ಇದ್ದು ಈಗಲೂ ಇದ್ದು ಮುಂದೆ ಇಲ್ಲದೆ ಹೋದ್ರೆ ಬಾಧಿತವಾಯಿತು ಅಂದ್ರೆ ಹೊರಟೋಯ್ತು. ಅದು ಹೊರಟೋಗ್ತಕ್ಕಂಥ ವಸ್ತು ಯಾವಾಗಲೂ ಇರುತ್ತೆ ಅಂತನ್ನೋದಕ್ಕೇನು ಆ ಮಾತಿಗೆ ಅರ್ಥವೇ ಇಲ್ಲ. ಆದ್ರಿಂದ ಇಂಥ ನಿತ್ಯ ಇದು ಪರಬ್ರಹ್ಮ, ಇದು ಬದಲಾವಣೆ ಹೊಂದದೇ ಇರತಕ್ಕಂಥದ್ದು, ಎಂದೆಂದಿಗೂ ಇರುವಂತಹದ್ದು. ಅಲ್ಲಿಂದ ಲೀಲೆ ಅಂತ ಹೇಳತಕ್ಕಂಥದ್ದು ಉದ್ಭವವಾಗುತ್ತೆ ಅಂತ. ಈ ಅನೇಕವಾದ ಕೂಡಲೇ ಲೀಲೆ, ಒಬ್ರು ಇಬ್ರು, ಒಬ್ರು ಇದ್ರೆ ಲೀಲೆ ಇಲ್ಲ, ಇಬ್ಬರಾದ ಕೂಡಲೇ ಖುಷಿಭಾಷಿ ಮಾತು, ಮೂರು ಜನ ಆದರೆ ಲೋಕಾಭಿರಾಮ, ನಾಲ್ಕು ಜನ ಆದರೆ ಗುದ್ದಾಟ. ಈ ಒಂದು ಲೀಲೆ, ಈ ಜಗತ್ತು ಅಂತ ಹೇಳ್ತಕ್ಕಂತಹದ್ದು ಒಂದು ಲೀಲೆ. ಬ್ರಹ್ಮಸೂತ್ರ ಅಂತ ಹೇಳ್ತಕ್ಕಂಥದ್ದಿದೆ, ಬ್ರಹ್ಮಸೂತ್ರ, ಭಗವದ್ಗೀತೆ, ಆಮೇಲೆ ಉಪನಿಷತ್ತುಗಳು. ಇವುಗಳಿಗೆ ಪ್ರಸ್ಥಾನತ್ರಯ ಅಂತ ಹೆಸರು. ಹಿಂದೂಗಳು ಅಂತ ಅನಿಸ್ಕೊಳ್ಬೇಕಾದ್ರೆ ಈ ಮೂರು ಗ್ರಂಥಗಳನ್ನ ಸ್ವಲ್ಪ ಮಟ್ಟಿಗಾದರೂ ತಿಳಿದಿರಬೇಕು. ಆ ಬ್ರಹ್ಮಸೂತ್ರದಲ್ಲಿ ಒಂದು ಮಾತನ್ನ ಹೇಳಿದೆ, ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಕೇವಲ ಆ ಪರಬ್ರಹ್ಮ ವಸ್ತುವಿನ ಲೀಲೆ ಅಂತ ನಿಶ್ಚಯಾತ್ಮಕವಾಗಿ ಹೇಳಲಾಗಿದೆ. ಇದಕ್ಕೆ ಲೀಲೆ ಅಲ್ಲದೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಯಾಕೆಂತ ಹೇಳಿದ್ರೆ ಕೋಟಿ ಕೋಟಿ ಜನ ಬಂದ್ರು ಹೋದ್ರು ಅವರ ಹೆಸರನ್ನ ಹೇಳುವವರೇ ಇಲ್ಲ. ಈಗ ಇರ್ತಕ್ಕಂಥ ಕೋಟಿ ಜನರು ಕೂಡ ಇನ್ನು ಕೆಲವೇ ಕಾಲದ ನಂತರ ಇರೋದಿಲ್ಲ. ಸುಮಾರು 70 ವಯಸ್ಸಿನ ಒಬ್ಬ ಮುದುಕ, ಅವನಿಗೇನಾದರೂ ಆಲೋಚನೆ ಮಾಡುವ ಸಾಮರ್ಥ್ಯ ಇನ್ನು ಉಳಿದಿದ್ರೆ ಕುಳಿತುಕೊಂಡು ಯೋಚನೆ ಮಾಡಬೇಕು. ತನ್ನ ಈ 70 ವರ್ಷದ ಅವಧಿಯಲ್ಲಿ ಇಡೀ ನಮ್ಮ ಭಾರತದಲ್ಲಿ ಕನಿಷ್ಠ ಪಕ್ಷ ಎಷ್ಟು ಜನ ಹೋದ್ರು ಅಂತ ಆಲೋಚನೆ ಮಾಡಿರುವನು. ಒಂದು ಜನಾಂಗವೇ ಹೊರಟೋಗ್ಬಿಟ್ಟಿರುತ್ತೆ. ಆ ಜನಾಂಗದ ಅವನ ಕಣ್ಣೆದುರಿಗೆ ಹೋದಂತಹ ಜನಾಂಗದ ಕೊನೆಯವನೇ ಇವನು. ಇವನು ಹೋದ ಅಂತಂದ್ರೆ ಆ ಜನಾಂಗದಲ್ಲಿ ಹೋದವರು ಯಾರು ಬಂದವರು ಯಾರು ಅಂತ ಹೇಳುವವರು ಕೂಡ ಇರೋದಿಲ್ಲ. ಈ ರೀತಿಯಲ್ಲಿ ಇದು ನಡೆದ್ರೆ ಈ ಪ್ರಪಂಚ ಇದಕ್ಕೆ ಲೀಲೆ ಅಲ್ಲದೆ ಅಂತ ಹೇಳಿದ್ರೆ ಹುಚ್ಚುತನ ಅಲ್ಲದೆ ಇನ್ನೇನು? ಲೀಲೆ ಅಂದ್ರೆ ಒಂದು ಬಗೆ ಹುಚ್ಚು, ತಮಾಷೆ, ಫನ್ ಅಂತ ಅರ್ಥ. ಇದಕ್ಕೆ ಇನ್ನೇನು ಅರ್ಥ ಇದೆ? ಅದರಿಂದ ಶ್ರೀರಾಮಕೃಷ್ಣ ಹೇಳಿದ್ರು, ಈ ಮನುಷ್ಯ ಜೀವನದಲ್ಲಿ ಮಾತ್ರವೇ ಆ ನಿತ್ಯ ನಿರಂತರವಾದ ಆನಂದವನ್ನ ಅನುಭವಿಸುವಂತಹ ಒಂದು ಯಂತ್ರ, ಹೃದಯ ಯಂತ್ರ ಅದು ಇದೆ. ಅದನ್ನು ಅನುಭವಿಸಿಬಿಡಬೇಕು. ಅದನ್ನು ಅನುಭವಿಸಿದಾಗ ಮಾತ್ರವೇ ನಾವು ಇಲ್ಲಿ ಹುಟ್ಟಿದ್ಯಾತಕ್ಕೆ ಅಂತನ್ನುವ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಇಲ್ಲದೆ ಹೋದ್ರೆ ಏನಪ್ಪ ಈ ಸಂಸಾರ, ಹುಟ್ಟೋದು ಸಾಯೋದು ಇಷ್ಟೇನಾ ಅಂತ ಕೇಳಿಕೊಂಡು ಆ ಇಷ್ಟೇನಾ ಅಂತ ಕೇಳೋಕ್ಕೂ ಕೂಡ ಉತ್ತರವಿಲ್ಲದಿರುವವರು ಅಂತ ಹೇಳೋದು ಅವರು ಹೊರಟೋಗೋದು, ಆಮೇಲೆ ಕೇಳಿದವರು ಕೂಡ ಹೊರಟೋಗೋದು, ಹೀಗೆ ಎಲ್ಲ ಹೊರಟೋಗ್ಬಿಡ್ತಾರೆ. ಯಾವ ಒಂದು ಬಗೆಯ ಸಾರ್ಥಕತೆಯ ಉತ್ತರ ಅಲ್ಲಿ ಸಿಗೋದಿಲ್ಲ. ಸಾರ್ಥಕತೆಯ ಉತ್ತರ ಸಿಗೋದು ಯಾವಾಗ ಅಂತಂದ್ರೆ ಅಂತರಂಗದಲ್ಲಿ ಆ ನಿತ್ಯವನ್ನ ಅನುಭವಿಸುವ ಅವಕಾಶ ಇದೆ, ಅದನ್ನ ಹೊಂದಬೇಕು. ಅವಕಾಶವನ್ನು ಹೊಂದಿಕೊಳ್ಬೇಕು, ಅದನ್ನು ಪಡೆದುಕೊಳ್ಬೇಕು. ಆಗ ಮಾತ್ರವೇ ಇದು ಸಾರ್ಥಕವಾಗುತ್ತೆ. ಈ ಲೀಲೆ ತಿಳಿತಕ್ಕಂಥದ್ದು ಮತ್ತೆ ನಿತ್ಯಕ್ಕೆ ಹೋಗುತ್ತೆ. ನಾವು ಯಾವಾಗ ನಮ್ಮ ಅಂತರಂಗದಲ್ಲಿ ಇದನ್ನು ಅನುಭವಿಸ್ತೇವೋ, ಈ ಆನಂದವನ್ನು ಅನುಭವಿಸ್ತೇವೋ, ಆಗ ಮಾತ್ರವೇ ನಾವು ನಿತ್ಯರಾಗುತ್ತೇವೆ. ನಾವು ಕೂಡ ನಿತ್ಯರಾಗ್ತೇವೆ. ನಿತ್ಯಕ್ಕೆ ಸೇರಿಕೊಂಡಾಗ ನಿತ್ಯರಾಗ್ತೇವೆ, ಈ ಜಗತ್ತಿಗೆ ಸೇರಿಕೊಂಡಾಗ ಅನಿತ್ಯರಾಗ್ತೇವೆ. ಯಾಕೆಂದ್ರೆ ಈ ಜಗತ್ತೇ ಅನಿತ್ಯ, ಇದರೊಂದಿಗೆ ಸೇರಿದಂತಹ ನಾವು ನಿತ್ಯರಾಗೋದಕ್ಕೆ ಹೇಗೆ ಸಾಧ್ಯ? ಈ ರೀತಿಯಲ್ಲಿ ಆ ನಿತ್ಯತ್ವವನ್ನು ಪಡೆಯುವುದರಲ್ಲಿ ಸಾರ್ಥಕತೆ ಇದೆ. ಅಂತೂ ಬಾಕಿ ಉಳಿದದ್ದೆಲ್ಲ ವ್ಯವಹಾರಗಳು ಏನೇನು ಕಂಡು ಬರುತ್ತೋ ಅವೆಲ್ಲ ಬರೀ ಲೀಲೆ, ತಮಾಷೆ. ಒಂದು ಕಡೆ ಹತ್ಯಾಕಾಂಡ ಮೊನ್ನೆ ತಾನೆ ನಡೀತಲ್ಲ, ಅದನ್ನು ಕೂಡ ಈಗ ದೂರದಿಂದ ನೋಡಿದ್ರೆ ಅದೊಂದು ಲೀಲೆಯಾಗಿ ಕಾಣುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡಿದ್ರು ಅನ್ನೋ ಹಾಗೆ ದಿವಸ ನಾವು ಪೇಪರ್ನಲ್ಲೋ ಟಿವಿನಲ್ಲೋ ಆ ರಿಪೋರ್ಟ್ ನೋಡಿ ನೋಡಿ ಆಹಾ ಇವತ್ತು ಎಷ್ಟು ಚೆನ್ನಾಗಿ ಯುದ್ಧ ಆಡಿದ್ರು ಅಂತ ಇನ್ನೊಂದು ಕಪ್ ಟೀ ಜಾಸ್ತಿ ಕುಡಿಯುವಂತಹ ರೀತಿಯಲ್ಲಿ ಇದೆ. ಅಲ್ಲೇ ಇರುವವರಿಗೆ ಪ್ರಾಣ ಸಂಕಟ, ಆ ವಿಚಾರ ಪ್ರತ್ಯೇಕ. ಆದ್ರೆ ದೂರದಲ್ಲಿ ಅದನ್ನೇ ವೀಕ್ಷಿಸ್ತು ಅಂತ ಹೇಳಿದ್ರೆ ಹೇಗೆ ಲೀಲೆಯಾಗಿ ಕಾಣುತ್ತೆ ನೋಡಿ. ಹಾಗೇನೇನೆ ನಾವು ಈ ಶರೀರ ಭಾವದಿಂದ ಆತ್ಮಭಾವಕ್ಕೆ ಏರಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ಈ ಲೀಲೆಯಾಗಿ ಭಾವಿಸುವಂತಹ ಸಾಮರ್ಥ್ಯವನ್ನ ಪಡಿತೇವೆ. ಹೀಗೆ ಈ ಲೀಲೆ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನ ಒಂದು ಆಟ. ಒಂದು ಅವಸ್ಥೆ ಇದೆ ಅಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಒಂದು ಸ್ಥಿತಿ ಇದೆ, ಅದರಲ್ಲಿ ಈ ಅನೇಕ ಅಂತ ಹೇಳ್ತಕ್ಕಂಥದ್ದೆಲ್ಲ ಹೊರಟು ಹೋಗ್ಬಿಡುತ್ತೆ. ಒಂದು ಅನ್ನೋದಿತ್ತು ಅಂದ್ರೆ ಎರಡು ಅನ್ನೋದಿರಲೇಬೇಕು. ಇದು ತರ್ಕ, ತರ್ಕ ಅದನ್ನು ಸಾಬೀತು ಮಾಡುತ್ತೆ. ಅದಕ್ಕೋಸ್ಕರವೇ ಅದ್ವೈತ ಅನ್ನುವ ಶಬ್ದದಲ್ಲಿ ಯಾವ ರೀತಿಯಲ್ಲಿ ಆ ಶಬ್ದವನ್ನು ಜೋಡಿಸಲಾಗಿದೆ ನೋಡಿ. ಆ ಅದ್ವೈತ ಸ್ಥಿತಿಯನ್ನ ಏಕಂ ಅಂತ ಹೇಳಲಿಲ್ಲ ಅವರು, ಏಕ ಅಂತ ಹೇಳಲಿಲ್ಲ, ಅದ್ವೈತ ಅಂತಂದ್ರು. ಎರಡಿಲ್ಲ ಅಂದ್ರು, ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಎರಡಿಲ್ಲ ಅಂತಂದ್ರು. ಹಾಗಾದ್ರೆ ಏನಿದೆ ಅದನ್ನ ಹೇಳೋದಕ್ಕಾಗೋದಿಲ್ಲ ಅಂತ ಅರ್ಥ. ಅದನ್ನ ಅನುಭವಿಸಿಯೇ ಸಿದ್ಧ, ಅನುಭವಿಸಿದ್ರೆ ಮಾತ್ರವೇ ಗೊತ್ತಾಗುವಂತಹದ್ದು ಅಂತ ತಾತ್ಪರ್ಯ. ಆದ್ರಿಂದ ಯಾವ ರೀತಿಯೋ ಅದನ್ನು ಒಂದು ಅಂತ ಕರೆಯೋದಕ್ಕಾಗೋದಿಲ್ಲ. ಪರಮಾತ್ಮ ಒಬ್ಬನೇ ಅಂತ ಹೇಳಿದ ತಕ್ಷಣ ಇಬ್ಬರೇ ಎರಡನೇದಾದಂತಹ ವಸ್ತು ಯಾವುದಿದೆ ಅನ್ನೋ ಪ್ರಶ್ನೆ ಅಲ್ಲಿ ಸ್ವಾಭಾವಿಕವಾಗಿ ಬರುತ್ತೆ. ಅಲ್ಲಿ ಪರಮಾತ್ಮ ಒಬ್ಬನೇ ಅಂತ ಹೇಳೋದು ಆ ಅದ್ವೈತ ಸ್ಥಿತಿಯನ್ನೇ ಸೂಚಿಸುವುದಕ್ಕಾಗಿ ಅಷ್ಟೇನೆ. ಪರಮಾತ್ಮ ಒಬ್ಬನೇ ಅಂತ ಹೇಳ್ತಾರೆ, ಆದರೂ ಕೂಡ ನನ್ನ ಪರಮಾತ್ಮ ನನ್ನ ಪರಮಾತ್ಮ ಅಂತಂದ್ಬಿಟ್ಟಿದ್ದೆ ನಾಲ್ಕಾರು ಜನ ಜಗಳವಾಡ್ತಿರ್ತಾರೆ. ಹಾಗಾದ್ರೆ ಆ ಪರಮಾತ್ಮ ಒಬ್ಬನೇ ಆಗೋದಕ್ಕೆ ಹೇಗೆ ಸಾಧ್ಯ ಆಲೋಚನೆ ಮಾಡೋಕೆ. ಇಲ್ಲಿ ಎಲ್ಲರೂ ಸಿಕ್ಕಿ ಹಾಕೊಡ್ತಾರೆ. ಒಬ್ರು ಒಂದಷ್ಟು ಜನ ಕ್ರಿಶ್ಚಿಯನ್ ಸನ್ಯಾಸಿನಿಯರು, ಅವ್ರನ್ನ ನನ್ಸ್ ಅಂತ ಕರೀತಾರೆ. ಅವರೆಲ್ಲ ಬಂದಿದ್ರು, ಬಂದು ಹೀಗೆ ವಿಶ್ವಾಸವಾಗಿ ಮಾತನಾಡಿದ್ರು, ಬಹಳ ಆನಂದವಾಗಿ ಮಾತನಾಡಿದ್ರು. ಆಮೇಲೆ ಅವರು ಹೇಳಿದ್ರು, ದೇವರು ಒಬ್ಬರೇ ಅಲ್ವಾ, ಏನ್ ಹೇಳ್ತೀರಿ ನೀವು, ದೇವರು ಒಬ್ಬರೇ ಅಲ್ವಾ, ಅವನು ಯೇಸು ಕ್ರಿಸ್ತ ಅಂತ. ಹಾಗೆ ದೇವರೊಬ್ಬನೇ ಅಲ್ವೇ, ಅವನೇ ಶಿವ. ದೇವರೊಬ್ಬನೇ ಅಲ್ವೇ, ಅವಳೇ ಕಾಳಿ ಅಂತ ಆಯಾಯ ಪಂಗಡದ ಜನ ತಮ್ಮ ದೇವರ ಹೆಸರನ್ನು ಹೇಳಿ ದೇವರು ಒಬ್ಬನೇ ಅಂತ ಹೇಳಿದ್ರೆ ಅಲ್ಲಿ ನಾನಾತ್ವದ ಸೂಚನೆಯನ್ನು ಕೊಟ್ಟಂತೆ ಆಗಿಬಿಡುತ್ತೆ. ಆದ್ರಿಂದ ಆ ಪರಬ್ರಹ್ಮ ವಸ್ತುವನ್ನು ಮಾತ್ರವೇ ಒಬ್ಬ ಅಂತ ಕೂಡ ಹೇಳೋದಕ್ಕೆ ಕೇವಲ ಔಪಚಾರಿಕವಾಗಿ ಹೇಳೋದು, ಹೇಳುವುದಕ್ಕಾಗಿ ಹೇಳೋದು. ಸರಿಯಾಗಿ ಹೇಳಬೇಕು ಅಂತಂದ್ರೆ ದೇವರ ಸ್ಥಿತಿ ಅದ್ವೈತ, ದ್ವೈತ ಇಲ್ಲ ಅಂತ. ಆದರೆ ಇದೆಲ್ಲ ತರ್ಕಕ್ಕೆ ವಿತರ್ಕಕ್ಕೆ ವಾದಕ್ಕೆ ವಿತಂಡಕ್ಕೆ ಇಂಥವುಗಳಿಗೆಲ್ಲ ಅವಕಾಶ ಮಾಡಿಕೊಡುತ್ತವೆ. ಯಾರು ಈ ವಾದ ವಿತಂಡ ಮಾಡ್ತಾರೆ, ತರ್ಕ ಮಾಡ್ತಾರೆ ಅಂತಂದ್ರೆ ಯಾರಿಗೆ ಅನುಭವದ ಕಡೆಗೆ ಗಮನವಿಲ್ಲವೋ ಅವರು ಮಾತ್ರ. ಅನುಭವ ಮಾಡಿಕೊಳ್ಬೇಕು ಅಂತನ್ನುವ ಗಮನ ಇರುವವರು ಅವರವರ ದಾರಿಯಲ್ಲಿ ನೇರವಾಗಿ ಮುಂದುವರಿದು ಒಂದು ಅನುಭವ ಅಂತ ಮಾಡಿಕೊಂಡ್ರೆ ಆಮೇಲೆ ಈ ವಿತಂಡಾದಿಗಳು, ತರ್ಕಾದಿಗಳು, ವಾದಾದಿಗಳು ನಿಲ್ಲುವುದಿಲ್ಲ, ಬರುವುದಿಲ್ಲ. ಅವನು ಆನಂದವನ್ನು ಅನುಭವಿಸುವುದರಲ್ಲಿ ಮಗ್ನನಾಗಿರುತ್ತಾನೆ. ಅಂತೂ ಪರಿಸ್ಥಿತಿ ಇಲ್ಲಿ ಜಗಳಕ್ಕೆ ಯಾತಕ್ಕೆ ಕಾರಣ ಆಯಿತು, ಎರಡು ಮೂರು ನಾಲ್ಕು ಅನೇಕ ಉಂಟಾದದ್ರಿಂದ, ಅದೆಲ್ಲದರ ಹಿನ್ನೆಲೆಯಲ್ಲಿ, ಆ ಅನೇಕದ ಹಿನ್ನೆಲೆಯಲ್ಲಿ ಏಕ ಇದೆ ಅಂತನ್ನುವ ಅನುಭವವನ್ನು ಪ್ರತಿಯೊಬ್ಬರು ಮಾಡಿಕೊಂಡಾಗ ಅವನು ತರ್ಕಕ್ಕೆ ಹೋಗೋದಿಲ್ಲ ಅಂತನ್ನೋದನ್ನು ಹೇಳೋಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ. ಪರಬ್ರಹ್ಮ ವಸ್ತು ಹೇಗಿದೆ ಅದು ಅನುಪಮ. ಉಪಮೆ ಕೊಡೋದಕ್ಕೆ ಸಾಧ್ಯ ಇಲ್ಲದಿರುವಂತಹದ್ದಕ್ಕೆ ಅನುಪಮ ಅಂತ ಹೆಸರು. ಅದಕ್ಕೆ ಇನ್ನೊಂದು ಉಪಮಾನ ಇಲ್ಲ. ರಾಮ ರಾವಣರ ಯುದ್ಧ ಹೇಗಿತ್ತು ಅದನ್ನ ಇನ್ನೊಂದು ಯಾವುದೋ ಯುದ್ಧಕ್ಕೆ ಹೋಲಿಸಿ ಹೇಳಬೇಕಲ್ವೇ. ಆದರೆ ರಾಮ ರಾವಣರ ಯುದ್ಧವನ್ನ ಕಂಡವರು ಆ ಯುದ್ಧಕ್ಕೆ ಇನ್ನೊಂದು ಯುದ್ಧವನ್ನ ಸರಿಸಾಟಿಯಾಗಿ ಕೊಡೋದಕ್ಕೆ ಸಾಧ್ಯವಿಲ್ಲದೆ ಇದ್ದುದರಿಂದ ಹೇಳಿದ್ರಂತೆ ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧದಂತೆಯೇ ಇತ್ತು ಅಂತ. ಹಾಗೆ ಪರಬ್ರಹ್ಮ ಹೇಗಿದೆ ಕೇಳಿದ್ರೆ ಪರಬ್ರಹ್ಮದ ಹಾಗೆಯೇ ಇದೆ ಅದು. ಆದ್ರಿಂದ ಅದು ಉಪಮಾರಹಿತ, ಉಪಮೆಯ ಮೂಲಕ ಅದನ್ನು ತಿಳಿಸಿಕೊಡೋದಕ್ಕೆ ಸಾಧ್ಯವಿಲ್ಲ. ಆತ ಬೆಳಕಿಗೂ ಅಂಧಕಾರಕ್ಕೂ ನಡುವೆ ಇರತಕ್ಕಂತಹ ಒಂದು ಬೆಳಕು. ಈ ಬೆಳಕು ಇವನು, ಬೆಳಕು ಇವನು ಜ್ಯೋತಿ, ಪರಬ್ರಹ್ಮ ಜ್ಯೋತಿ. ಆದರೆ ಯಾವ ಜ್ಯೋತಿ ಅದು? ಶ್ರೀರಾಮಕೃಷ್ಣ ಹೇಳ್ತಾರೆ, ಇದು ಜಡ ಬೆಳಕಲ್ಲ, ಲೌಕಿಕವಾದ ಬೆಳಕಲ್ಲ. ಈ ಬೆಳಕು ಯಾವುದು ಅಂತಂದ್ರೆ ಈ ವಿಶ್ವದ ಎಲ್ಲಾ ಬೆಳಕುಗಳನ್ನು ಬೆಳಗುವಂತಹ ಬೆಳಕು. ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತಲೇ ಉಪನಿಷತ್ತು. ಆ ಪರಂಜ್ಯೋತಿಯ ಬೆಳಕಿನಿಂದಲೇನೆ ಸೂರ್ಯ ಬೆಳಗ್ತಾ ಇದ್ದಾನೆ, ಚಂದ್ರ ಬೆಳಗ್ತಾ ಇದ್ದಾನೆ, ಅಗ್ನಿ ಬೆಳಗ್ತಾ ಇದೆ, ವಿದ್ಯುತ್ ಶಕ್ತಿಯು ಬೆಳಗ್ತಾ ಇದೆ ಅಂತ. ಯಾವ್ಯಾವ ಬೆಳಕನ್ನು ನಾವು ಕಾಣ್ತೇವೋ ಆ ಬೆಳಕಿಗೆಲ್ಲ ಬೆಳಕು ಸಿಕ್ಕಿದ್ದು ಈ ಪರಂಜ್ಯೋತಿಯಿಂದ. ಆದರೆ ಆ ಪರಂಜ್ಯೋತಿ ಅಂತ ಹೇಳತಕ್ಕಂಥದ್ದು ಈ ಎಲ್ಲ ಬೆಳಕಿಗೂ ಬೇರೆಯಾದದ್ದು. ಆ ಬೆಳಕು ಅದನ್ನು ಅನುಭವಿಸಿದವರು ಯಾವ ತರ ಹೇಳ್ತಾರೆ ಅಂತಂದ್ರೆ, ಕೋಟಿ ಸೂರ್ಯರ ಪ್ರಕಾಶ, ಕೋಟಿ ಚಂದ್ರರ ತಂಪು. ಕೋಟಿ ಸೂರ್ಯರ ಪ್ರಕಾಶವನ್ನು ನಾವು ಅನುಭವಿಸ್ತು ಅಂತಂದ್ರೆ ನಮ್ಮ ಮನಸ್ಸು ಸುಟ್ಟೋಗ್ಬಿಡುತ್ತೆ, ನಾವು ಸುಟ್ಟೋಗ್ಬಿಡ್ತೇವೆ. ಅದರಲ್ಲಿ ತಂಪು ಕೂಡ ಇದೆ, ಕೋಟಿ ಚಂದ್ರರ ತಂಪು. ಆ ದರ್ಶನ, ಪರಬ್ರಹ್ಮ ಜ್ಯೋತಿಯ ದರ್ಶನ ಆದಾಗ ಮನುಷ್ಯ ಸುಟ್ಟೋಗುವುದಿಲ್ಲ ಯಾತಕ್ಕೆ ಅಂತಂದ್ರೆ ಅಂತಹ ತಂಪು ಕೂಡ ಇದೆ, ಅಂತಹ ಒಂದು ಅಲೌಕಿಕ ಜ್ಯೋತಿ. ಅದು ಲೌಕಿಕ ಜ್ಯೋತಿ ಅಲ್ಲ ಅನ್ನೋದನ್ನ ಶ್ರೀರಾಮಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೊಂದು ಬಹಳ ಮುಖ್ಯವಾದಂತಹ ಗಮನೀಯವಾದಂತಹ ಅಂಶ, ಪರಬ್ರಹ್ಮ ಜ್ಯೋತಿ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಎಲ್ಲಿವರೆಗೆ ನಾವು ಈ ಲೌಕಿಕ ಜ್ಯೋತಿಯಲ್ಲೇ ಓಡಾಡಿಕೊಂಡಿರ್ತೇವೋ ಅಲ್ಲಿವರೆಗೆ ಆ ಪರಂಜ್ಯೋತಿಯನ್ನು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಲೌಕಿಕ ಜ್ಯೋತಿಯನ್ನೆಲ್ಲವನ್ನು ಕೂಡ ನಾವು ಮನಸ್ಸಿನಿಂದ ತೆಗೆದುಹಾಕೊಂಡಾಗ ಮಾತ್ರವೇ ಆ ಪರಂಜ್ಯೋತಿ ಬೆಳಗೋದು. ಅದಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ ಹೃದಯದಲ್ಲಿ ಅಂತ. ಹೃದಯದಲ್ಲಿ ಕತ್ತಲು, ಆ ಕತ್ತಲಿನಲ್ಲಿ ನಾವು ಬೆಳಕನ್ನು ಕಾಣಬೇಕಾಗಿದೆ. ಆ ಕತ್ತಲನ್ನ, ಹೃದಯದ ಕತ್ತಲನ್ನ ಬೆಳಗುವಂತಹ ಜ್ಯೋತಿ ಇದೆಯಲ್ಲ, ಆ ಜ್ಯೋತಿ ಅದೇ ಎಲ್ಲವನ್ನೂ ಬೆಳಗುತಕ್ಕಂತಹ ಜ್ಯೋತಿ, ಎಲ್ಲ ಜೀವರನ್ನೂ ಬೆಳಗುತಕ್ಕಂತಹ ಜ್ಯೋತಿ. ಶ್ರೀರಾಮಕೃಷ್ಣ ಮುಂದುವರೆದು ಹೇಳ್ತಾರೆ, ಯಾವಾಗ ಆತ ನನ್ನ ಮನಸ್ಸನ್ನ ಬದಲಾಯಿಸ್ತಾನೋ, ಅಂದ್ರೆ ಲೀಲೆಗೆ ಇಳಿಸ್ತಾನೋ, ಆಗ ನೋಡ್ತೇನೆ ಆತನೇ ಈಶ್ವರ, ಮಾಯೆ, ಈ ಜೀವ ಜಗತ್ತು ಎಲ್ಲವೂ ಆಗಿರೋದನ್ನ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿಶ್ವರೂಪ ದರ್ಶನದಲ್ಲಿ ಈ ಎಲ್ಲ ಅನುಭವವನ್ನು ಕೂಡ ಮಾಡಿಸಿಕೊಡ್ತಾನೆ ಅರ್ಜುನನಿಗೆ. ತಾನೇ ಎಲ್ಲವೂ ಹೇಗೆ ಆಗಿದ್ದೇನೆ ಅಂತ ಅನ್ನೋದನ್ನ ಮೊದಲು ಬಾಯಲ್ಲಿ ಹೇಳ್ತಾ ಇರ್ತಾನೆ. ಪ್ರತಿಯೊಂದು ವಸ್ತುವಿನ ಹೆಸರನ್ನು ಹೇಳಿಕೊಂಡು ಅವೆಲ್ಲವೂ ನಾನಾಗಿದ್ದೇನೆ, ಆ ವಸ್ತುಗಳಲ್ಲೂ ಕೂಡ ಇರತಕ್ಕಂತಹ ಶ್ರೇಷ್ಠಾಂಶ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವ ಮಮದೇ ಮಮ ತೇಜೋಂಸ ಸಂಭವಂ ಅಂತ ಹೇಳ್ತಕ್ಕಂತಹ ರೀತಿಯಲ್ಲಿ ಎಲ್ಲೆಲ್ಲಿ ಆ ಉಜ್ವಲವಾದಂತಹ ಒಂದು ಶಕ್ತಿಯ ಹೇಳ್ತಕ್ಕಂತಹ ಕಾಣುತ್ತೋ, ಪ್ರತಿಯೊಂದು ವರ್ಗದಲ್ಲೂ ಪ್ರತಿಯೊಂದು ವರ್ಣದಲ್ಲೂ ಎಲ್ಲೆಲ್ಲಿ ಉಜ್ವಲವಾದಂತಹ ಒಂದು ಶಕ್ತಿ ಕಾಣುತ್ತದೋ ಅದೆಲ್ಲ ನಾನೇ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತಾನು ಅಂತ ವಿವರಿಸಿದ್ದಲ್ಲದೆ ಕೊನೆಗೆ ಅದನ್ನ ಪ್ರತ್ಯಕ್ಷವಾಗಿ ತೋರಿಸ್ತಾನೆ ಜ್ಞಾನ ದೃಷ್ಟಿಯನ್ನು ಕೊಡುವುದರ ಮೂಲಕ. ಈ ಚರ್ಮ ಚಕ್ಷುಸ್ಸುವಿಂದ ಅದನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ಮರೀ ಈಗ ನಿನಗೆ ಜ್ಞಾನ ಚಕ್ಷುವನ್ನು ಕೊಡ್ತೇನೆ ಅಂತೇಳಿ ಅವನ ಹಣೆಗಣ್ಣನ್ನ ತೆರೆದು ತನ್ನ ಮೂಲಕ ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ. ಶ್ರೀರಾಮಕೃಷ್ಣರು ಸಮಾಧಿ ಸ್ಥಿತಿಯಲ್ಲಿ ಯಾವ ಏಕವನ್ನ ಅನುಭವಿಸಿದರೋ ಆ ಸಮಾಧಿಯಿಂದ ಕೆಳಕ್ಕೆ ಇಳಿದು ಬಂದಾಗ, ಅಂದ್ರೆ ಸುತ್ತಲಿರತಕ್ಕಂಥ ಲೀಲೆಗೆ ಬಂದಾಗ, ಈ ಲೀಲೆಯನ್ನ ಏನಾಗಿ ಕಾಣ್ತಾ ಇದ್ದಾರೆ, ಈ ಲೀಲೆ ಎಲ್ಲ ಪರಮಾತ್ಮ ಮಯವಾಗಿ ಕಾಣ್ತಾ ಇದ್ದಾರೆ, ಮನುಷ್ಯರೂ ಅವನೇ, ಈ ಮಾಯೆಯೂ ಅವನೇ, ಆ ಈಶ್ವರನೂ ಅವನೇ, ಅವತಾರ ಪುರುಷರೂ ಅವನೇ, ಹೀಗೆ ಏನೇನು ಕಿವಿಗೆ ಕಣ್ಣಿಗೆ ಗೋಚರಿಸುತ್ತವೋ ಅವೆಲ್ಲವೂ ಕೂಡ ಆ ಭಗವಂತನಾಗಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅವರು. ಮತ್ತೆ ಇನ್ನು ಕೆಲವು ವೇಳೆ ತೋರಿಸ್ತಾನೆ, ಅಂದ್ರೆ ಆ ಭಗವಂತ ತೋರಿಸ್ತಾನೆ ತಾನೇ ಈ ಜೀವ ಜಗತ್ತನ್ನು ಸೃಷ್ಟಿಸಿರುವುದಾಗಿ. ಆತ ಒಡೆಯ, ಈ ಜಗತ್ತು ಆತನ ತೋಟ. ಆತ ಒಡೆಯ, ಈ ಜಗತ್ತು ಆತನ ತೋಟ. ಈ ತೋಟವೂ ಕೂಡ ಅವನೇ. ಈ ತೋಟದಲ್ಲಿರ್ತಕ್ಕಂತಹ ಗಿಡಮರ ಬಳ್ಳಿಗಳು ಅವನೇ. ಆಮೇಲೆ ಆ ಹಣ್ಣನ್ನು ಕೊಯ್ಯುವುದು ಅವನೇ, ತಿನ್ನೋದು ಕೂಡ ಅವನೇ. ಆದ್ರಿಂದ ಹೀಗೆ ಇದೊಂದು ಅದ್ಭುತವಾದಂತಹ ಲೀಲೆ. ಶ್ರೀರಾಮಕೃಷ್ಣರು ಮತ್ತೆ ಕೆಲವು ವೇಳೆ ತೋರಿಸ್ತಾನೆ ತಾನೇ ಈ ಜೀವ ಜಗತ್ತನ್ನು ಸೃಷ್ಟಿಸಿರುವುದಾಗಿ ಅಂತ. ಸೃಷ್ಟಿಸುವುದಲ್ಲದೆ ಪಾಲಿಸುವುದೂ ಅಲ್ಲದೆ ಕೊನೆಗೆ ತನ್ನೊಳಗಡೆ ಸೇರಿಸಿಕೊಂಡು ಬಿಡ್ತಾನೆ ಅಂತ ಅನ್ನುವ ದರ್ಶನ ಅವರಿಗಾದದ್ದು. ನೀವೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು, ಏನದು ಗಂಗಾ ತಟದಲ್ಲಿ ನಿಂತಿರುವಾಗ ಗಂಗಾ ಜಲದ ನಡುವೆ ಒಬ್ಬಳು ಯುವತಿ ಸುಂದರಿಯಾದಂತಹ ಯುವತಿ ಕಾಣಿಸಿಕೊಳ್ತಾಳೆ. ಆ ಯುವತಿ ಹೀಗೆ ನೋಡ್ತಾ ಇರುವಂತೆಯೇ ಅವಳು ಗರ್ಭಿಣಿಯಾಗುತ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಒಂದು ಸುಂದರವಾದಂತಹ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆ ಮಗುವನ್ನು ಸ್ತನ್ಯ ಕೊಟ್ಟು ಮುದ್ದಿಸಿ ಪಾಲಿಸಿ ಪೋಷಿಸ್ತಾಳೆ. ಆಮೇಲೆ ಇದ್ದಕ್ಕಿದ್ದಂತೆ ಉಗ್ರ ರೂಪವನ್ನು ತಾಳ್ತಾಳೆ. ಭಯಂಕರ ಆಕೃತಿ, ಕೋರೆ ದಾಡಿ, ರಕ್ತವರ್ಣದ ನಾಲಿಗೆ, ಬಾಯಿ ತೆರೆದು ಆ ಮಗುವನ್ನು ನುಂಗಿ ಜೀರ್ಣಿಸಿಕೊಂಡು ಬಿಡ್ತಾಳೆ. ಆಮೇಲೆ ಅವಳು ಅಲ್ಲಿ ಅದೃಶ್ಯಳಾಗ್ತಾಳೆ. ಅಂತನ್ನುವ ದೃಶ್ಯವನ್ನ, ಅಂತ ಒಂದು ದರ್ಶನವನ್ನ ಶ್ರೀರಾಮಕೃಷ್ಣರು ಆ ತೆರೆಗಣ್ಣಿನಿಂದಲೇ ನೋಡಿದಂತಹದ್ದನ್ನ ವರ್ಣಿಸುತ್ತಾರೆ. ಆ ಮೂಲಕ ಜಗನ್ಮಾತೆ ತಮಗೆ ತಿಳಿಸಿಕೊಟ್ಲು ಏನು ಅಂತ ಹೇಳಿದ್ರೆ, ಪರಮಾತ್ಮ ಅಥವಾ ಜಗನ್ಮಾತೆ ಅವಳೇ ಸೃಷ್ಟಿ ಸ್ಥಿತಿ ಪ್ರಳಯಕಾರಿಣಿ ಅಂತ. ಸೊ ಇಲ್ಲಿ ಆತನೇ ಸೃಷ್ಟಿ ಮಾಡತಕ್ಕಂತ ಪ್ರತಿಯೊಂದನ್ನು ಕೂಡ ಆತನೇ ಸೃಷ್ಟಿ ಮಾಡಿದ್ದು ಅಂತ ಅನ್ನೋದನ್ನ ತೋರಿಸಿಕೊಟ್ಟ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಆತ ಒಡೆಯ, ಈ ಇಡೀ ಜೀವ ಜಗತ್ತು ಆತನಿಗೇ ಸೇರಿದ್ದು, ಇದಕ್ಕೆ ಜ್ಞಾನ ಅಂತ ಹೆಸರು. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಮನುಷ್ಯ ಜ್ಞಾನಿ ಅಂತ ಆಗ್ಬೇಕಾದ್ರೆ ಏನ್ ಮಾಡಬೇಕು ತಿಳ್ಕೊಳ್ಬೇಕು, ಮನಸ್ಸಲ್ಲಿ ದೃಢವಾಗಿ ಪರಮಾತ್ಮನೇ ಒಡೆಯ, ಈ ಜೀವ ಜಗತ್ತೆಲ್ಲವೂ ಕೂಡ ಅವನಿಗೆ ಸೇರಿದ್ದು ಅಂತ. ಬಳಿಕ ಹೇಳ್ತಾರೆ, ನಾನು ಕರ್ತ, ನಾನು ಗುರು, ನಾನು ತಂದೆ ಅಂತ ಹೇಳ್ಕೊಂಡ್ರೆ ಇದರ ಹೆಸರೇ ಅಜ್ಞಾನ. ಇದು ನನ್ನ ಮನೆ, ಇದು ನನ್ನ ಸಂಸಾರ, ಇದು ನನ್ನ ಧನ, ಇವರು ನನ್ನ ಬಂಧು ಬಾಂಧವರು ಅಂತಂದ್ರೆ ಈ ಭಾವನೆಯೂ ಅಜ್ಞಾನವೇ. ಯಾವುದು ಜ್ಞಾನ? ಇದೆಲ್ಲ ಪರಮಾತ್ಮನಿಗೆ ಸೇರಿದ್ದು ಅಂತ ತಿಳಿದುಕೊಳ್ಳುವಂತಹದ್ದೇ ಜ್ಞಾನ ಅಂತ ಹೇಳ್ತಾರೆ. ಆಗ ಬಲರಾಮನ ತಂದೆ ಹೇಳ್ತಾರೆ, ಹೌದು ಅದು ನಿಜ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿಯವರೆಗೆ ಭಗವಂತ ಕರ್ತ ಎಂಬ ಜ್ಞಾನೋದಯ ಆಗುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೆ ಮತ್ತೆ ಈ ಜಗತ್ತಿಗೆ ಬರಲೇಬೇಕಾಗುತ್ತೆ, ಮತ್ತೆ ಮತ್ತೆ ಜನ್ಮವನ್ನೆತ್ತಬೇಕಾಗುತ್ತೆ. ಭಗವಂತನೇ ಕರ್ತ ಎಂಬ ಜ್ಞಾನೋದಯವಾಗಿಬಿಟ್ರೆ ಮತ್ತೆ ಜನ್ಮವೆತ್ತಬೇಕಾಗಿರೋದಿಲ್ಲ. ಎಲ್ಲಿಯವರೆಗೆ ಹೇ ಭಗವಂತ ನಿಜವಾಗಿ ಇರತಕ್ಕಂಥವನು ನೀನೊಬ್ಬನೇ ಅಂತ ಯಾರು ಹೇಳೋದಿಲ್ವೋ ಅಲ್ಲಿಯವರೆಗೆ ಈ ಸಂಸಾರದಿಂದ ಬಿಡುಗಡೆಯಾಗೋದಿಲ್ಲ. ಪುನರ್ಜನ್ಮ, ಈ ಜಗತ್ತಿಗೆ ಬಂದು ಹೋಗೋದು ಇದ್ದೇ ಇರುತ್ತೆ, ಮುಕ್ತಿ ದೊರಕುವುದಿಲ್ಲ. ನನ್ನದು ನನ್ನದು ಅಂದ್ರೆ ಏನು ತಾನೇ ಪುರುಷಾರ್ಥ ದೊರೆಯುತ್ತೆ? ಎಸ್ಟೇಟಿನ ವ್ಯವಸ್ಥಾಪಕ ಹೇಳಬಹುದು, ಎಸ್ಟೇಟ್ ಅಂದ್ರೆ ಒಂದು ತೋಟ, ತೋಟದ ವ್ಯವಸ್ಥಾಪಕ ಹೇಳಬಹುದು, ಇದು ನಮ್ಮ ತೋಟ, ಇದು ನಮ್ಮ ಮರಮಟ್ಟುಗಳು ಅಂತ. ಆದರೆ ತೋಟದ ಯಜಮಾನ ಆತನನ್ನ ವಜಾ ಮಾಡಿಬಿಟ್ಟಾಗ ತನ್ನ ಸ್ವಂತ ಉಪಯೋಗಕ್ಕೆ ದೊರೆತಿದ್ದಂತಹ ಒಂದು ಮಾವಿನ ಮರದ ವಡಕಲು ಪೆಟ್ಟಿಗೆಯನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅವನಿಗೆ ಧೈರ್ಯ ಇರೋದಿಲ್ಲ. ಅಲ್ಲಿವರೆಗೆ ನಂದು ನಂದು ನಂತು ಅಂತ ಹೇಳ್ತಾ ಇದ್ದ, ಹೋಗುವ ವೇಳೆ ಬಂತು ಅಂತ ಹೇಳಿದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗತ್ತೆ, ಒಂದನ್ನೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ. ಹೀಗೆ ಈ ಉಪಮಾನದ ಮೂಲಕ ನಮ್ಮ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಮ್ಮನೆ ನಂದು ನಂದು ಅಂತ ಬಡ್ಕೊಂಡ್ರೆ ಅದರಿಂದ ಏನಾಗುತ್ತೆ ಅಂತನ್ನುವ ಆ ಒಂದು ವ್ಯರ್ಥ ಪ್ರಲಾಪವನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಈ ಲೋಕದ ಜನ, ಕೋಟಿ ಕೋಟಿ ಜನ ಇದು ನಂದು ನಂದು ನಂದು ಅಂತ ಅಂದ್ಕೊಂಡೇ ಇರುತ್ತಾರೆ. ಅಂದ ಮಾತ್ರಕ್ಕೆ ಅವರೆಲ್ಲ ಇದಾರಲ್ಲ, ಇದೇನೋ ರಾಮಕೃಷ್ಣ ಹೊಸದಾಗಿ ಹೇಳ್ತಾ ಇದ್ದಾರೆ, ನಾವು ಯಾಕೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಷ್ಟ. ಇಲ್ಲಿ ನಾವು ಆ ಒಂದು ಅಕರ್ತೃತ್ವದ ಬುದ್ಧಿಯಿಂದ ಒಂದು ಬಗೆಯ ನಿಶ್ಚಿಂತವಾದ ಸ್ಥಿತಿಗೆ ಏರಬೇಕಾದ್ರೆ ಈ ಭಾವನೆಯನ್ನು ತಂದುಕೊಳ್ಬೇಕಾಗತ್ತೆ. ಅವ್ರು ಹೇಳಿಕೊಡ್ತಾ ಇದ್ದಾರೆ, ನಾವು ಕಲಿತುಕೊಳ್ಬೇಕು. ಇಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ಇದೆಲ್ಲವೂ ನಂದಲ್ಲ, ನಾನೇನನ್ನು ಮಾಡ್ತಕ್ಕಂಥವನಲ್ಲ, ನಿಜವಾದ ಕರ್ತೃ ಪರಮಾತ್ಮನೇ, ಇದೆಲ್ಲವೂ ಪರಮಾತ್ಮನಿಗೆ ಸೇರಿದ್ದು ಅಂತ ಯಾರು ತಿಳ್ಕೊಳ್ತಾರೋ ಅವರು ಜ್ಞಾನಿಗಳು ಅಂತಂದ್ರು. ಆದ್ರಿಂದ ಈಗ ನಮಗೆಲ್ಲ ಗೊತ್ತಾಯ್ತು, ಶ್ರೀರಾಮಕೃಷ್ಣ ಹೇಳಿದ್ರು, ನಾವಿದನ್ನೆಲ್ಲ ಕೇಳಿದ್ವು, ಆದ್ರಿಂದ ನಾವೆಲ್ಲ ಈಗ ಜ್ಞಾನಿಗಳೇ ತಾನೆ. ಜ್ಞಾನಿಗಳೇ ಈ ಉಪನ್ಯಾಸ ಮುಗಿಯುವವರೆಗೆ, ಆಮೇಲೆ ದಬ ದಬ ದಬ ಅಂತ ಎಲ್ಲ ಬಂದು ನಮ್ಮ ಭುಜದ ಮೇಲೆ ಕುಳಿತುಕೊಳ್ಳುತ್ತವೆ. ನಾನೇ ಹೊತ್ಕೊಳ್ಬೇಕಪ್ಪ, ನಾನು ಎಲ್ದ್ರಿಗೆ ಇದ್ನಲ್ಲಿ ಯಾರು ನೋಡ್ಕೊಳ್ತಾರೆ ಅಂತ ಆ ಒಂದು ಮಾಯೆ ಅಂತ ಹೇಳ್ತಕ್ಕಂಥದ್ದು ಹತ್ತ ಕಡೆ ಹೋದ ಮೇಲೆ ಕವಿದುಕೊಳ್ಳುವಂತಹದ್ದು ಇದ್ದೇ ಇರುತ್ತಲ್ಲಿ. ಆದ್ರಿಂದ ಶ್ರೀರಾಮಕೃಷ್ಣರು ಭಗವಂತನೇ ಕರ್ತ, ಇದೆಲ್ಲವೂ ಭಗವಂತನಿಗೆ ಸೇರಿದ್ದು ಅಂತನ್ನೋದನ್ನ ತಿಳಿದುಕೊಂಡಾಗ ಮುಕ್ತಿ, ಬಿಡುಗಡೆ, ಮತ್ತೆ ಈ ಜನ್ಮಕ್ಕೆ ಬರಬೇಕಾಗುವುದಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತೇನೋ? ತಿಳ್ಕೊಳ್ಳೋದು ಅಂತಂದ್ರೆ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅಂತ ಅರ್ಥ. ನಮ್ಮ ಅಂತರಂಗದಲ್ಲಿ ಅದು ಅಷ್ಟು ಸ್ಪಷ್ಟವಾಗಿ ಮರುಧ್ವನಿಸ್ತಾ ಇರಬೇಕು, ಸ್ಪಷ್ಟವಾಗಿ ಗೊತ್ತಾಗಬೇಕು, ನಿಖರವಾಗಿ ಗೊತ್ತಾಗಬೇಕು. ಅದಕ್ಕೆ ಸಾಕ್ಷಾತ್ಕಾರವಾಗದೆಯೇ ಆ ಬಗೆಯ ಅನುಭವ ಆಗೋದಿಲ್ಲ. ಅದಕ್ಕೋಸ್ಕರ ಕೇಳಿದಾಗ ಹೌದು ಹೌದು ಅನಿಸುತ್ತೆ, ಆಮೇಲೆ ಮತ್ತೆ ಯಥಾ ಪ್ರಕಾರ ಬರೋದು. ಯಾತಕ್ಕೆ ಅಂದ್ರೆ ನಾವು ಪೂರ್ತಿ ಹೋಗಲಾಡಿಸಿಕೊಳ್ಳಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಪಾಚಿ ಮುಚ್ಚಿದ ಕೆರೆಯಲ್ಲಿ ಆ ಪಾಚಿಯನ್ನು ಸ್ವಲ್ಪ ಸರಿಸಿದ್ರೆ ನೀರು ಕಾಣಿಸುತ್ತೆ. ಒಂದು ಬಗ್ಸೆ ನೀರು ತೆಗೆದುಕೊಂಡು ಮತ್ತೆ ನೋಡಿದ್ರೆ ಅಲ್ಲಿ ಬರೀ ಪಾಚಿ. ಹಾಗೇನೇನೆ ಈ ಉಪನ್ಯಾಸ ಕೇಳುವಾಗ ಅಥವಾ ಈ ತರದ ಪುಸ್ತಕಗಳನ್ನು ಓದುವಾಗ ಹೌದು ಹೌದು ಭಗವಂತನೇ ಸತ್ಯ, ಅವನೇ ಎಲ್ಲವೂ ಅಂತ ಅನಿಸುತ್ತೆ. ಪುಸ್ತಕ ಮುಚ್ಚಿದ ಮೇಲೆ ನಾವು ಎಂದಿನ ಮೂರ್ತಿಗಳೇ ಆಗಿಬಿಡ್ತೇವೆ. ಇದು ಸಹಜ, ಇದು ಸಹಜ. ಆದರೆ ಇದೇ ಮತ್ತೆ ಮತ್ತೆ ನಡೀತಾ ಇರಬೇಕು, ಮನಸ್ಸಿನಲ್ಲಿ ಸಂಸ್ಕಾರಗಳು ಉಂಟಾಗ್ತಾ ಇರಬೇಕು. ಅದಕ್ಕೆ ಸಾಧನೆ ಅಂತ ಹೇಳೋದು, ಅದಕ್ಕೆ ಹೋರಾಟ ಅಂತ ಹೇಳೋದು. ಸ್ಟ್ರಗಲ್ ಸ್ಟ್ರಗಲ್ ಸ್ಟ್ರಗಲ್, ಹೋರಾಡಿ ಹೋರಾಡಿ ಹೋರಾಡಿ ಮನದಲ್ಲಿ ಆ ದಿವ್ಯ ಜ್ಯೋತಿಯನ್ನ ಕಂಡಾಗ, ದಿವ್ಯ ದರ್ಶನವಾದಾಗ, ದಿವ್ಯ ಜ್ಞಾನ ಮೂಡಿದಾಗ, ಆಗ ಎಲ್ಲ ಅರ್ಥವಾಗ ಶ್ರೀರಾಮಕೃಷ್ಣ ಏನೇನು ಮಾತುಗಳನ್ನೆಲ್ಲ ಇಲ್ಲಿ ಹೇಳಿದ್ರೋ ಅದನ್ನು ನಾವು ಕೇಳಿದ್ವೋ ಅವುಗಳೆಲ್ಲ ನಮ್ಮ ಅರಿವಿಗೆ ಬರ್ತದೆ. ಅರಿವಿಗೆ ಬಂದಾಗ ಉಂಟಾಗತಕ್ಕಂಥದ್ದೇ ನಿಜವಾದ ಜ್ಞಾನ. ಬಳಿಕ ಮುಂದುವರಿಸ್ತಾರೆ, ನಾನು ನನ್ನದು ಅನ್ನೋದು ಸತ್ಯವನ್ನ ಮುಚ್ಚಿ ಇಟ್ಟುಬಿಟ್ಟಿದೆ, ಅರಿತುಕೊಳ್ಳೋದಕ್ಕೆ ಬಿಟ್ಕೊಳ್ಳೋದಿಲ್ಲ. ಅದು ಅದ್ವೈತ ಜ್ಞಾನ ಉಂಟಾಗದ ಹೊರತು ಚೈತನ್ಯ ದರ್ಶನ ದೊರೆಯೋದಿಲ್ಲ. ಅದು ದೊರೆತ ಮೇಲೆಯೇ ನಿತ್ಯಾನಂದದ ಅನುಭವ, ಪರಮಹಂಸಾವಸ್ಥೆಯನ್ನು ಹೊಂದಿದ ಮೇಲೆ ಈ ನಿತ್ಯಾನಂದದ ಅನುಭವ ದೊರೆಯುತ್ತೆ ಅಂತ. ಪರಮಹಂಸಾವಸ್ಥೆ, ಪರಮಹಂಸಾವಸ್ಥೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಹಂಸ, ಹಂಸ ಅಂದ್ರೆ ಅದೊಂದು ಪಕ್ಷಿ, ಅದು ನಮಗೆ ಇಲ್ಲೆಲ್ಲೂ ಕಾಣೋಕೆ ಸಿಗ್ತಾ ಇಲ್ಲ. ಅದೊಂದು ವಿಶಿಷ್ಟವಾದಂತಹ ಪಕ್ಷಿ. ಅದರ ಸ್ವಭಾವ ಏನು ಅಂತ ಹೇಳಿದ್ರೆ, ಅದಕ್ಕೇನಾದರೂ ನೀರು ಸೇರಿಸಿದ ಹಾಲನ್ನು ಕೊಟ್ಟರೆ ಅದು ನೀರನ್ನಲ್ಲೇ ಬಿಟ್ಟು ಹಾಲನ್ನ ಸ್ವೀಕರಿಸುತ್ತೆ. ಅಂತಹ ಶಕ್ತಿ, ಅಂತಹ ಒಂದು ವ್ಯವಸ್ಥೆ ಅದರ ಕೊಕ್ಕಿನಲ್ಲಿ ಇದೆ. ಅದು ಸಾಮಾನ್ಯ ಹಂಸ ಅಲ್ಲ, ಅಸಾಮಾನ್ಯ ಹಂಸ. ಆ ಹಂಸ ಅದೇ ಪರಮಹಂಸ. ಅದು ಜೀವಾತ್ಮನಾಗಿದ್ದ ಪಕ್ಷದಲ್ಲಿ ಕೇವಲ ಹಂಸ. ಹಂಸ ನಿನ್ನಲ್ಲಿ ನೀ ನೋಡು ಅಂತ ಪುರಂದರದಾಸರ ಹಾಡು. ಪರಮಹಂಸ ಅಂತ ಹೇಳಿದ್ರೆ ಪರಮಾತ್ಮ. ಪರಮಹಂಸ ಪರಮಾತ್ಮ ಜೀವರೂಪವನ್ನು ತಳೆದು ಬಂದಾಗ, ಮಾನುಷ ರೂಪವನ್ನು ತಳೆದು ಬಂದಾಗ, ಅವನು ಎಂದೆಂದಿಗೂ ಕೂಡ ಈ ಪ್ರಪಂಚದ ನೀರನ್ನು ಸ್ವೀಕರಿಸೋದಿಲ್ಲ. ಅವನು ಆ ಪರಮಾತ್ಮ ಅನ್ನುವ ಹಾಲನ್ನು ಮಾತ್ರ ಅನುಭವಿಸ್ತಾನೆ. ಶ್ರೀರಾಮಕೃಷ್ಣರ ಜೀವನವನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ, ಬಾಲ್ಯದಿಂದಲೇನೇ ಹೇಗೆ ಆ ಲೌಕಿಕ ಅಂತನ್ನುವ ನೀರನ್ನ ಅಲ್ಲೇ ಬಿಟ್ಟು ಪಾರಮಾರ್ಥಿಕ ಅಂತನ್ನುವ ಹಾಲನ್ನ ಸ್ವೀಕರಿಸುವುದಕ್ಕೆ ತಮ್ಮ ಬಾಲ್ಯದಿಂದಲೇ ಹೇಗೆ ಪ್ರಾರಂಭಿಸಿದ್ರು ಅಂತನ್ನೋದು ಕಂಡುಬರುತ್ತೆ. ಇದು ಪರಮಹಂಸಾವಸ್ಥೆ. ಇದು ಅವರಿಗೆ ಅವರು ಒಂದು ವಿಶೇಷವಾದಂತಹ ವ್ಯಕ್ತಿ, ಅದೊಂದು ವಿಶೇಷವಾದ ಶಕ್ತಿ. ಆದ್ರಿಂದ ಬಾಲ್ಯದಿಂದಲೇ ಅಂತವುಗಳನ್ನೆಲ್ಲ ಮಾಡೋಕೆ ಸಾಧ್ಯವಾಯಿತು. ನಾವು ಸಾಮಾನ್ಯ ಜೀವರು ಅಂತನ್ನುವರು ನಿತ್ಯ ನಿರಂತರದ ಸಾಧನೆಯ ಮೂಲಕ ಆ ಪರಮಹಂಸಾವಸ್ಥೆಯನ್ನು ಹೊಂದಬೇಕು. ಅದು ಯಾವಾಗ ಉಂಟಾಗುತ್ತೆ? ಅದ್ವೈತ ಜ್ಞಾನ ಉಂಟಾದಾಗ. ನಿರ್ವಿಕಲ್ಪ ಸಮಾಧಿಯಲ್ಲಿ, ವಿಕಲ್ಪರಹಿತವಾದ ಸಮಾಧಿ, ಏಕಾಗ್ರತೆ, ಸುಸ್ಥಿರತೆ, ಮನೋನಾಶದ ಸ್ಥಿತಿ, ವಾಸನಾಕ್ಷಯದ ಸ್ಥಿತಿ, ಅದೇ ನಿರ್ವಿಕಲ್ಪ ಸಮಾಧಿ. ವಾಸನಾಕ್ಷಯ, ಯಾವುದೇ ಬಗೆಯ ವಾಸನೆ, ಬೆಳ್ಳುಳ್ಳಿ ವಾಸನೆ, ಈರುಳ್ಳಿ ವಾಸನೆ ಇರಬಾರದು. ಅಂದ್ರೆ ಸಂಸಾರದ ವಾಸನೆ ಇರಬಾರದು, ಅಂದ್ರೆ ಆಸೆಯ ವಾಸನೆ ಇರಬಾರದು. ಅದಕ್ಕೆ ಮನೋನಾಶ, ಅದಕ್ಕೆ ವಾಸನಾಕ್ಷಯ ಅಂತೆಲ್ಲ ಹೆಸರು. ಇದೆಲ್ಲ ಆಗುವುದು ಯಾವಾಗ? ನಮ್ಮ ನೆತ್ತಿಯಲ್ಲಿ ಇರುವಂತಹ ಸಹಸ್ರಾರದಲ್ಲಿ ನಮ್ಮ ಮನಸ್ಸು ವಿಲೀನಗೊಂಡಾಗ. ಇದು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೇಲೆ ಹರಿದು ಅಲ್ಲಿ ಆ ಸಹಸ್ರಾರದಲ್ಲಿ ಸೇರಿದಾಗ ಉಂಟಾಗತಕ್ಕಂತಹ ಸಮಾಧಿ. ಅದು ಮೊದಲು ಮೊದಲು ಸವಿಕಲ್ಪ ಸಮಾಧಿ, ಸಬೀಜ ಸಮಾಧಿ, ಈ ರೀತಿಯಲ್ಲೆಲ್ಲ ವಿವಿಧ ಹೆಸರುಗಳೆಲ್ಲ ಇವೆ. ಅದಕ್ಕೆ ಕೊನೆಯಲ್ಲಿ ಆ ಸಮಾಧಿಯನ್ನು ಸೇರ್ತಕ್ಕಂಥದ್ದು ಕೂಡ ಹಣ್ಣಾಗಿ ಚೈತನ್ಯ ದರ್ಶನ. ಯಾವುದ್ರ ಹಾಗಿರುತ್ತೆ ಗೊತ್ತೆ? ಬೆಂಕಿಗಡ್ಡಿ ಗೀಚಿದಾಗ ಕತ್ತಲೆ, ಕತ್ತಲೆ ಕೊಠಡಿ ಅಂತನ್ನೋದು, ಇದ್ದಕ್ಕಿದ್ದ ಹಾಗೆ ಬೆಳಕಾಗೋದಿಲ್ವೇ ಹಾಗೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಜನ್ಮ ಜನ್ಮಾಂತರದ ಕತ್ತಲು ನಮ್ಮ ಹೃದಯದಲ್ಲಿ, ಆದರೆ ಹೇಗೋ ಕಷ್ಟಪಟ್ಟು ಆ ಬ್ರಹ್ಮ ಜ್ಯೋತಿಯ ಕಿಡಿಯನ್ನ ಅಲ್ಲಿ ಬೆಳಗಿಸಿದಾಗ ಆ ಕತ್ತಲೆಲ್ಲ ಹೇಳದೆ ಕೇಳದೆ ಪರಾರಿ. ಅದನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅದೇ ಚೈತನ್ಯ ದರ್ಶನ ಅಂತ ಹೇಳಿದ್ರಿ. ಬಳಿಕ ಮುಂದುವರಿಸ್ತಾರೆ, ಭಕ್ತಿ ಮಾರ್ಗಿಗಳು ಅವತಾರವನ್ನು ಒಪ್ಪುತ್ತಾರೆ. ಕರ್ತಾಭಜ ಸಂಪ್ರದಾಯದ ಒಬ್ಬ ಹೆಂಗಸು ನನ್ನ ಅವಸ್ಥೆಯನ್ನು ನೋಡಿದ್ಲು, ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗಿಬಿಟ್ಟಿದೆ, ಅತಿಯಾಗಿ ಹಾಡುವುದು ನರ್ತಿಸುವುದು ಮಾಡಬೇಡಿ, ಹಣ್ಣಾದ ದ್ರಾಕ್ಷಿಗಳನ್ನು ಬಿಡಿಸಿದ ಹತ್ತಿಯ ಮೇಲಿಟ್ಟು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ಸೊಸೆ ಗರ್ಭಿಣಿಯಾದರೆ ಅತ್ತೆ ಆಕೆಯ ಕೆಲಸವನ್ನು ಕಡಿಮೆ ಮಾಡಿಕೊಡ್ತಾಳೆ. ಭಗವಂತನ ದರ್ಶನ ದೊರೆತಿರುವುದಕ್ಕೆ ಚಿಹ್ನೆ ಕ್ರಮೇಣ ಕರ್ಮತ್ಯಾಗವಾಗಿ ಬಿಡುತ್ತೆ. ಈ ಮನುಷ್ಯರ ಆಂತರ್ಯದಲ್ಲಿ ಮಾನುಷರತ್ನ ಇದೆ. ಈ ಮನುಷ್ಯರ ಅಂತ ಹೇಳುವಾಗ ಶ್ರೀರಾಮಕೃಷ್ಣರನ್ನು ತೋರಿಸಿ ಆಕೆ ಕರ್ತಾಭಜ ಸಂಪ್ರದಾಯದ ಹೆಂಗಸು ಹೇಳ್ತಾಳಂತೆ, ಶ್ರೀರಾಮಕೃಷ್ಣರನ್ನು ತೋರಿಸಿ ಈ ಮನುಷ್ಯರ ಆಂತರ್ಯದಲ್ಲಿ ಮಾನುಷ ರತ್ನವಿದೆ ಅಂತ. ಮಾನುಷ ರತ್ನ ಅಂತಂದ್ರೆ ಮನುಷ್ಯನ ರತ್ನ ಯಾವುದದು? ಪರಮಾತ್ಮ, ಅದು ಇದೆ ಅಂತ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಊಟ ಮಾಡುವುದನ್ನು ನೋಡಿ ಆಕೆ ಹೇಳ್ತಾ ಇದ್ಲು, ಏನು ನೀವು ತಿಂತಾ ಇದ್ರೋ, ನೀವು ತಿಂತಾ ಇದ್ದೀರೋ ಅಥವಾ ಬೇರೆ ಯಾರಿಗಾದ್ರೂ ತಿನ್ನಿಸ್ತಾ ಇದ್ದೀರೋ? ಶ್ರೀರಾಮಕೃಷ್ಣ ಊಟ ಮಾಡ್ತಾ ಇದ್ರೆ ಅವಳಿಗೆ ಶ್ರೀರಾಮಕೃಷ್ಣರೇ ಸ್ವತಃ ತಮ್ಮ ಚಪಲಕ್ಕಾಗಿ ಊಟ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರಲಿಲ್ವಂತೆ. ತಮ್ಮ ಒಳಗಡೆ ಇರ್ತಕ್ಕಂಥ ಯಾವುದೋ ಒಂದು ದಿವ್ಯ ಶಕ್ತಿಗೆ ಅದನ್ನ ಅರ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಅನುಭವ ಆಗ್ತಾ ಇತ್ತಂತೆ. ಅದಕ್ಕೆ ಹೇಳ್ತಾ ಇದ್ರು. ಬಳಿಕ ಮುಂದುವರ್ತಾರೆ ಶ್ರೀರಾಮಕೃಷ್ಣ, ಈ ಅಹಂ ಅಂತ ಅನ್ನೋದೇ ಸತ್ಯವನ್ನ ಮುಚ್ಚಿ ಇಟ್ಟು ಬಿಟ್ಟಿದೆ. ನರೇಂದ್ರ ಒಮ್ಮೆ ಹೇಳಿದ, ಮನುಷ್ಯನ ಅಹಂ ಎಂಬುದು ಹಿಂತೆಗೆದ ಹಾಗೆಲ್ಲ ಭಗವಂತನ ಅಹಂ ಅನ್ನೋದು ಸಮೀಪಿಸತೊಡಗುತ್ತೆ ಅಂತ ನರೇಂದ್ರ ಹೇಳಿದಂತೆ. ಮನುಷ್ಯನ ಅಹಂ ಅಂತ ಅನ್ನೋದು ಕಡಿಮೆ ಆದಾಗ ಭಗವಂತನ ಅಹಂ ಅಂತ ಹೇಳತಕ್ಕಂಥದ್ದು ಮುಂದೆ ಬರುತ್ತಂತೆ. ಅದಕ್ಕೆ ಒಬ್ಬ ಸಂತ ಹೀಗೆ ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಮಾತನಾಡಿದಂತಹ ಒಂದು ತಮಾಷೆಯ ಸನ್ನಿವೇಶ ಬರುತ್ತೆ. ಆ ಸಂತ ಸಾಧನೆ ಮಾಡ್ತಾ ಪ್ರಾರ್ಥನೆ ಮಾಡಿದಂತೆ, ಹೇ ಭಗವಂತ ನನ್ನೊಳಗೆ ಬಾ ಅಂತ. ಭಗವಂತ ಹೇಳಿದಂತೆ, ಮೊದಲು ನೀನು ಹೊರಗೆ ಬಾ ಅಂತ. ಅಲ್ಲಿ ಒಬ್ಬರಿಗೆ ಜಾಗ ಇರೋದು ಅಂದ್ರೆ ನಿನ್ನ ಅಹಂಕಾರ ಅಂತ ಹೇಳ್ತಕ್ಕಂಥ ಹೊರಗೆ ಬರಲಿ ಅಂತ ಅರ್ಥ. ಅಲ್ಲಿ ಪರಮಾತ್ಮನ ಇಷ್ಟ ಏನು ಅಂತ ಹೇಳಿದ್ರೆ, ಪರಮಾತ್ಮ ಇವರ ಅಹಂಕಾರವನ್ನು ತೆಗೆದಾಗುವುದಕ್ಕೆ ಸಾಧ್ಯ ಇಲ್ವೇ? ಪ್ರಾರ್ಥನೆ ಮಾಡಿಕೊಂಡ್ರೆ ತೆಗೆದಾಗುವುದಕ್ಕೆ ಸಾಧ್ಯ ಇಲ್ವೇ? ಆದರೂ ಅವನು ಮುಟ್ಟೋದಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ, ನಮ್ಮ ಅಹಂಕಾರವನ್ನ ಹೋಗಲಾಡಿಸಿಕೊಳ್ಬೇಕು ಅಂತ ಹೃತ್ಪೂರ್ವಕವಾಗಿ ನಮಗೇ ಅನಿಸಬೇಕು. ಭಗವಂತ ಹಸ್ತಕ್ಷೇಪ ಮಾಡುವವನಲ್ಲ, ಭಗವಂತ ಹಸ್ತಕ್ಷೇಪ ಮಾಡುವವನಲ್ಲ, ಸ್ವಾತಂತ್ರ್ಯದ ಮೂರ್ತಿಯಾತ. ತಾನೂ ಸ್ವತಂತ್ರ, ತನ್ನ ಜೀವರನ್ನೂ ಸ್ವತಂತ್ರವಾಗಿ ಇಟ್ಟಿದ್ದಾನೆ. ಎಲ್ಲ ಬಗೆಯ ಕರ್ಮಗಳನ್ನು, ಸುಖ ದುಃಖಾದಿಗಳನ್ನು ಅನುಭವಿಸುವುದಕ್ಕೆ ಸ್ವತಂತ್ರವಾಗಿ ಬಿಟ್ಟುಬಿಟ್ಟಿದ್ದಾನೆ. ಆದ್ರಿಂದ ಬಲಾತ್ಕಾರ ಮಾಡೋದಿಲ್ಲ ಅವನು. ಆದ್ರಿಂದ ನಮ್ಮ ಅಹಂಕಾರವನ್ನು ಅವನು ಕಿತ್ಕೊಳ್ಳೋದಿಲ್ಲ. ಯಾವಾಗ ಕಿತ್ಕೊಳ್ತಾನೆ, ನೀನ್ ಕಿತ್ಕೋ ಅಂತ ನಾವು ಹೇಳಿದಾಗ ಮಾತ್ರವೇ. ಅದಕ್ಕೋಸ್ಕರವೇ ಈ ಪ್ರಾರ್ಥನೆ, ತಪಸ್ಸು, ಜಪ, ಧ್ಯಾನ, ಪಾರಾಯಣಾದಿಗಳೆಲ್ಲ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ಸ್ವೀಕಾರ ಮಾಡು, ನನ್ನ ಅಹಂಕಾರವು ನಿನ್ನ ಪಾದಕಮಲಕ್ಕೆ ಸೇರಿಸಿಕೋ, ನನ್ನನ್ನು ನಿನ್ನಲ್ಲಿ ಲಯಗೊಳಿಸಿಕೋ ಅಂತ ಮತ್ತೆ ಮತ್ತೆ ಪ್ರಾರ್ಥಿಸಿಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಮಕ್ಕಳು ಅವರಿಗೆ ಗುಣ ಬಡಿಸಬೇಕಾದ್ರೆ ಬಹಳ ಕಷ್ಟ ಇದೆ, ಬಹಳ ಬಹಳ ಉಪಚಾರ ಮಾಡಬೇಕಾಗುತ್ತೆ. ಆಮೇಲೆ ಅವುಗಳು ಮಧ್ಯೆ ಒಂದು ತುತ್ತನ್ನ ಬಾಯಿ ಹಾಕಿಕೊಂಡು ಅದನ್ನು ಕೂಡ ಅರ್ಧ ಕೆಳಗಡೆ ಬೀಳಿಸ್ತಾ ಅಲ್ಲೆಲ್ಲೋ ನೋಡ್ತಾ, ಈ ರೀತಿಯಲ್ಲಿ ತಾಯಿಯಿಂದ ಉಪಚಾರ ಮಾಡಿಸಿಕೊಳ್ತಾ ಇರುತ್ತವೆ ಅವುಗಳು. ಆ ತಾಯಿಗೆ ಸುಖವನ್ನು ಕೊಡುವಂತಹದ್ದು ಒಂದು ಉದ್ದೇಶ ಇದೆ ಇದರಲ್ಲಿ, ಭಗವಂತನ ಒಂದು ಅದ್ಭುತವಾದಂತಹ ಲೀಲೆ ಅದು. ಜೊತೆ ಜೊತೆಗೆ ಆ ಮಗು ತಾಯಿಯ ಮಡಿಲಲ್ಲಿ ಮಹಾರಾಜ, ಮಹಾರಾಜ ಅಂದಮೇಲೆ ಉಪಚಾರ ಬೇಡವೇ? ಉಪಚಾರವಿಲ್ಲದ ಊಟಕ್ಕೇನು ಅರ್ಥವಿಲ್ಲ. ಅಂತಹ ಉಪಚಾರ ಬೇಕು ಮಗುಗೆ, ಹಾಗೆ ಈ ಪರಮಾತ್ಮನಿಗೂ ಕೂಡ ಉಪಚಾರ ಬೇಕು. ಅದರಿಂದ ತುಂಬಾ ಅಂಗಲಾಚಿ ಬೇಡಿಕೊಳ್ಬೇಕಾಗತ್ತೆ ಸ್ವೀಕಾರ ಮಾಡು ಅಂತ. ಹಾಗೆ ನಮ್ಮ ಅಹಂಕಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತನ ಅಹಂಕಾರ ಅಲ್ಲಿ ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ಭಗವಂತನ ಅಹಂಕಾರವೇ ಶುದ್ಧ ಅಹಂಕಾರ. ಕೇದಾರ ಹೇಳ್ತಾನೆ, ಕೇದಾರನಾಥ ಹೇಳ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಜೇಡಿ ಮಣ್ಣು ಪೂಜಿಯಲ್ಲಿ ಎಷ್ಟು ಹೆಚ್ಚಾಗಿರುತ್ತದೋ ಅಷ್ಟು ಕಡಿಮೆಯಾಗಿ ಅದರಲ್ಲಿ ನೀರು ಹಿಡಿಯುತ್ತೆ ಅಂತ. ಜೇಡಿ ಮಣ್ಣಿನಿಂದ ಪೂಜಿ ತಯಾರಿಸ್ತಾರೆ. ಆ ಜೇಡಿ ಮಣ್ಣನ್ನ ತೆಳುವಾಗಿ ತಟ್ಟಿ ತಯಾರಿಸಿದ್ರೆ ಒಳಗಡೆ ಟೊಳ್ಳು ಜಾಸ್ತಿ ಇರುತ್ತೆ, ಆಗ ಜಾಸ್ತಿ ನೀರು ಹಿಡಿಯುತ್ತೆ. ಅದು ಒಳ್ಳೆ ತೊಪ್ಪೆಯಾಗಿತ್ತು ಅಂತ ಹೇಳಿದ್ರೆ, ತಪ್ಪಾಗಿತ್ತು ಅಂತ ಹೇಳಿದ್ರೆ, ಮಣ್ಣಿನ ರಾಶಿ ರಾಶಿ ಆಗೇ ಇತ್ತು ಅಂತ ಹೇಳಿದ್ರೆ ಒಳಗಡೆ ಬಹಳ ಕಡಿಮೆ ಅವಕಾಶ ಇರುತ್ತೆ, ಜಾಗ ಇರುತ್ತೆ, ಆದ್ರಿಂದ ಕಡಿಮೆ ನೀರು ಮಾತ್ರ ಹಿಡಿಯುತ್ತೆ. ಈ ಅಹಂಕಾರ ಅಂತ ಹೇಳ್ತಕ್ಕಂತ ಅದು ದಪ್ಪ ದಪ್ಪಕ್ಕಿತ್ತು ಅಂತ ಹೇಳಿದ್ರೆ ಒಳಗಡೆ ಪರಮಾತ್ಮ ಸಣ್ಣ ಸಣ್ಣಕ್ಕಿರ್ತಾನವನು, ಅಂಗುಷ್ಟ ಮಾತ್ರ ಪುರುಷ ಅಷ್ಟೇ ಇರೋದು ಅಂತ ಹೇಳ್ತಾರೆ ಭಗವದ್ ನಮ್ಮ ಉಪನಿಷತ್ನಲ್ಲಿ. ಅವನು ಅನಂತವಾಗಿ ವ್ಯಾಪಿಸುವಂತೆ ಆಗಬೇಕು, ಹೃದಯ ವಿಶಾಲವಾಗಬೇಕು, ಆ ಅಹಂಕಾರದ ಪರೆಯ ತೆರತಕ್ಕಂತ ಅದು ಚಳುವಾಗಬೇಕು, ಆಗ ಒಳಗಡೆ ಜಾಗ ಜಾಸ್ತಿ ಸಿಗುತ್ತೆ, ಪರಮಾತ್ಮ ವಿಶೇಷವಾಗಿ ಆವಿರ್ಭವಿಸ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಕೃಷ್ಣ ಅರ್ಜುನಿಗೆ ಹೇಳಿದ, ಗೆಳೆಯ, ಅಷ್ಟಸಿದ್ಧಿಗಳಲ್ಲಿ ಒಂದು ಇದ್ರೂ ನಿನಗೆ ನನ್ನ ಸಾಕ್ಷಾತ್ಕಾರ ದೊರೆಯಿತು, ಇವು ಎಲ್ಲೋ ಸ್ವಲ್ಪ ಶಕ್ತಿಯನ್ನು ಮಾತ್ರ ಕೊಡಬಲ್ಲವು. ಈ ಅಷ್ಟಶಕ್ತಿಗಳು, ಅಷ್ಟಸಿದ್ಧಿಗಳು ಎಲ್ಲೋ ಸ್ವಲ್ಪ ಶಕ್ತಿಯನ್ನು ಮಾತ್ರ ಕೊಡಬಲ್ಲವು, ಗುಣಪಡಿಸೋದು ಇದೇ ಮೊದಲಾದ ಶಕ್ತಿಗಳಿಂದ ಎಲ್ಲೋ ಅಲ್ಪ ಸ್ವಲ್ಪ ಸಹಾಯವನ್ನ ಪರರಿಗೆ ಮಾಡೋದಕ್ಕೆ ಸಾಧ್ಯ. ಏನ್ ಹೇಳ್ತೀವಿ ಅಂತ ಕೇಳ್ತಾರೆ ಶ್ರೀರಾಮಕೃಷ್ಣ. ಅಷ್ಟಸಿದ್ಧಿಯ ಮಾತಿಗೆ ಬಂತು, ಅಣಿಮಾ, ಲಘಿಮಾ, ಮಹಿಮಾ, ಗರಿಮಾ, ಪ್ರಾಕಾಮ್ಯ ಇತ್ಯಾದಿ. ಈ ಒಂದೊಂದು ಸಿದ್ಧಿ ಬಂದರೂ ಕೂಡ ಯೋಗಿಗೆ ಇಡೀ ಜಗತ್ತಿನಲ್ಲೇ ವಿಖ್ಯಾತ ವ್ಯಕ್ತಿ ಆಗುವಂತಹ ಸಾಮರ್ಥ್ಯ ಬರುತ್ತೆ. ಇನ್ನು ಅಷ್ಟಸಿದ್ಧಿಗಳು ಇದ್ರೆ ಕೇಳಬೇಕೆ? ಆದ್ರೆ ಅಷ್ಟಸಿದ್ಧಿ ಅಂತ ಹೇಳ್ತಕ್ಕಂಥದ್ದು ಬರಬೇಕಾದ್ರೆ ಬಹಳ ಕಷ್ಟ ಇದೆ. ಈ ಒಂದು ಸಿದ್ಧಿ ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಏನ್ ಮಾಡಬಹುದು, ಕೆಲವಾರು ಜನರ ಕಾಯಿಲೆ ವಾಸಿ ಮಾಡಬಹುದು. ಅಷ್ಟೇ ಲಾಭ, ಅಷ್ಟಸಿದ್ಧಿಯಿಂದ ಅಷ್ಟೇ ಲಾಭ, ತುಣುಕು ಕೀರ್ತಿಯ ಲಾಭ. ಒಮ್ಮೆ ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾರೆ, ಒಮ್ಮೆ ಒಬ್ಬ ಯುವಕ ತಪಸ್ಸು ಮಾಡಿ 12 ವರ್ಷ ತಪಸ್ಸು ಮಾಡಿ ಮನೆಗೆ ಬಂದು ಹೇಳಿದಂತೆ, ಅಪ್ಪ ಒಂದು ಸಿದ್ಧಿ ಮಾಡಿಕೊಂಡು ಬಂದೆ. ಏನದು ಮಗನೇ? ಏನಿಲ್ಲ, ನಾನು ನೀರಿನ ಮೇಲೆ ಸರಾಗುವಾಗ ನಡೀಬಲ್ಲೆ. ಹೌದೇನು? ನೋಡೋಣ ಹಾಗಾದ್ರೆ. ಒಂದು ದೊಡ್ಡ ನದಿಗೆ ತಂದೆಯನ್ನು ಕರ್ಕೊಂಡು ಹೋಗಿ ನೀನು ಇಲ್ಲಿ ನಿಂತ್ಕೋ, ತೋರಿಸ್ತೀನಿ ನಾನು ಅಂತ. ಆ ನದಿಯ ಮೇಲೆ ಸರಾಗುವಾಗಿ ಹೋಗಿ ಆ ದಡಕ್ಕೆ ಮುಟ್ಟಿ ಅಲ್ಲಿಂದ ವಾಪಸ್ ಬಂದನಂತೆ. ಯಾರಿಗಾದರೂ ಆಶ್ಚರ್ಯವಾಗಲೇಬೇಕಾದ್ದು, ನಮ್ಗಂದ್ರೂ ಕೇಳಿದ ತಕ್ಷಣ ಆಶ್ಚರ್ಯವಾಗ್ಬಿಡುತ್ತೆ. ತಂದೆ ಹೇಳಿದಂತೆ, ಮಗನೇ 12 ವರ್ಷ ತಪಸ್ಸು ಮಾಡಿದೆ ಇಷ್ಟಕ್ಕೆ. ಆರ್ಕಾಸ್ ಕೊಟ್ರೆ ಅಂಬಿಗರವನು ಆ ಕಡೆ ಕರ್ಕೊಂಡೋಗಿ ಈ ಕಡೆ ಕರ್ಕೊಂಡು ಬಂದು ಬಿಡ್ತಿದ್ನಲ್ಲೋ. ಇವನು 12 ವರ್ಷ ತಪಸ್ಸು ಮಾಡಿ ಪಡೆದ ಒಂದು ಸಾಮರ್ಥ್ಯ ಏನಪ್ಪ ಅಂದ್ರೆ ಆರ್ಕಾಸಿಂದು. ಈ ಸಿದ್ಧಿಗಳಿಂದ ನಾವು ಮಾಡಬಹುದಾದ ಕೆಲಸ ಇಷ್ಟೇ ಅಂತನ್ನೋದನ್ನ ಒಳ್ಳೆ ಚಿತ್ರವತ್ತಾಗಿ ತೋರಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಏನೇ ಕೀರ್ತಿಯನ್ನು ಪಡೆದರೂ ಕೂಡ ಈ ಜಗತ್ತಿನಲ್ಲಿ, ಯಾವ ಕೀರ್ತಿ? ಕಾಯಿಲೆ ವಾಸಿ ಮಾಡಿದ ಕೀರ್ತಿ, ಅಥವಾ ಬಡವರಿಗೆ ಸ್ವಲ್ಪ ಹಣ ದೊರೆಯುವಂತೆ ಮಾಡಿದಂತಹ ಕೀರ್ತಿ, ಅಥವಾ ಇನ್ನೇನೋ ತೊಂದರೆ ತಾಪತ್ರೆಯಲ್ಲಿ ಸಿಕ್ಕಾಕೊಂಡಾಗ ತಪ್ಪಿಸಿದಂತಹ ಕೀರ್ತಿ. ಎಷ್ಟು ಜನ ಹೊಗಳಿಯಾರು? ಮೊದಲನೇದಾಗಿ ಲೆಕ್ಕ ಹಾಕೋಣ, ಎಷ್ಟು ಜನ ಹೊಗಳಿಯಾರು? ಕೀರ್ತಿ ಅಂದ್ರೆ ಅದೇ ತಾನೆ, ಹೊಗಳ್ತಾ ಇರಬೇಕು. ಬಾಕಿ ಉಳಿದವರು ನಮ್ಗೇನು ಮಾಡಲೇ ಇಲ್ಲ ಈತ ಮೋಸಗಾರ ಅಂತ ಹೇಳದೇ ಇರೋದೇ ಇಲ್ಲ. ಆದ್ರಿಂದ ಕೀರ್ತಿಯೊಂದಿಗೆ ಅಪಕೀರ್ತಿ ಸೇರಿರಲೇಬೇಕು. ನಮ್ಮ ಸಿದ್ಧಿಯಿಂದ ಯಾರಿಗಾದರೂ ಒಂದು ಉಪಕಾರ ಮಾಡಿದ್ರೆ, 1000 ಜನರಿಗೆ ಉಪಕಾರ ಮಾಡಿದರೂ ಕೂಡ ಬರೀ 1000 ಜನ ಮಾತ್ರ ಇರೋದು, ಉಳಿದವರೆಲ್ಲ ಇದ್ದಾರೆ ನಮಗೇನು ಮಾಡಲೇ ಇಲ್ಲ. ಇವ್ರಿಗೆ ಬೇಕಾದವರಿಗೆ ಮಾತ್ರ ಮಾಡ್ತಾರೆ. ಮುಖದ ಚಂದ ನೋಡಿ, ಇವರು ತಮ್ಮ ಸಿದ್ಧಿ ಉಪಯೋಗಿಸ್ತಾರೆ. ಶ್ರೀಮಂತರಿಗೆ ಮಾತ್ರ ಇವರು ಅನುಕೂಲ ಮಾಡಿಕೊಡ್ತಾರೆ. ಹೀಗೆ ಬಗೆ ಬಗೆಯಾದ ಮಾತುಗಳನ್ನು ಕೇಳಬೇಕಾಗುತ್ತೆ. 100 ಕೀರ್ತಿ ಆದರೆ 1000 ಅಪಕೀರ್ತಿ. ಈ ಸಿದ್ಧಿಯನ್ನು ಉಪಯೋಗಿಸಿದವರಿಗೆ ಕೀರ್ತಿ ಅಂದರೆ ಇಷ್ಟೇನೆ. ಹೋಗ್ಲಿ, ಈ ಕೀರ್ತಿಯಾದರೂ ಶಾಶ್ವತವಾಗಿ ಉಳಿತೇನೋ? ಆಮೇಲೆ ಈ ಸಿದ್ಧಿಯನ್ನು ಉಪಯೋಗಿಸಿದವನು ಹೋದ, ಉಪಯೋಗಿಸ್ಕೊಂಡವರೂ ಹೋದರು. ನಾನು ಹೇಳಿದಲ್ಲ ಆಗಲೇ, ಅವನ ಜನಾಂಗವೇ ಥೊಳೆದು ಹೊರಟು ಹೋಗಿಬಿಡುತ್ತೆ. ಆಮೇಲೆ ಇವರು ಹೆಸರು ಹೇಳುವವರು ಯಾರಿದ್ದಾರೆ? ಇಲ್ಲ, ಹೇಳುವವರು ಇರ್ತಾರೆ ಅಂತಲೇ ಇಟ್ಕೊಳ್ಳಿ, ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣ. ಓಹೋ, ಇಂಥವರು ಒಬ್ಬರಿದ್ದು ಎಷ್ಟು ಅನುಕೂಲ ಮಾಡಿಕೊಟ್ರು, ಎಂತೆಂಥ ಪವಾಡಗಳನ್ನೆಲ್ಲ ಮಾಡಿದ್ರು ಗೊತ್ತೇನು ಅಂತ ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣ. ಅವ್ರಿಗೇನು ಪ್ರಯೋಜನ ಅದರಿಂದ? ಅವ್ರು ಎಲ್ಲಿದ್ದಾರೆ ಕೇಳಿಸ್ಕೊಂಡು ಆನಂದ ಪಟ್ಟುಕೊಳ್ಳೋದಕ್ಕೆ? ಅಥವಾ ಅವರು ಪೈಕಿಯವರು ಯಾರಾದರೂ ಬಂದು ಬಾಂಧವರಲ್ಲೇ ಇದ್ದು ಹೌದು ಏನಿತ್ತವರೆಲ್ಲ ಆನಂದ ಪಟ್ಟು ಅಂತ ಅನುಕೂಲಕ್ಕಾದ್ರೂ ಏನಾದರೂ ಇದೆಯೋ? ಏನು ಪ್ರಯೋಜನ ಬಂತು? ಕೊನೆಗೂ ಏನು ಪ್ರಯೋಜನ ಬರಲಿಲ್ಲ. ಇಷ್ಟೇ ಈ ಅಷ್ಟಸಿದ್ಧಿಗಳ ಮಹಾತ್ಮ್ಯ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ ಇದರಿಂದೆಲ್ಲ ಹೆಚ್ಚು ಪ್ರಯೋಜನ ಇಲ್ಲ ಅಂತ. ಬಳಿಕ ಹೇಳ್ತಾರೆ, ಅದಕ್ಕಾಗಿಯೇ ನಾನು ಭಗವತಿಯನ್ನ ಕೇವಲ ಶುದ್ಧ ಭಕ್ತಿಗಾಗಿ ಪ್ರಾರ್ಥನೆ ಮಾಡಿದೆ. ಸಿದ್ಧಿಗಳು ಬೇಕು ಅಂತ ಪ್ರಾರ್ಥನೆ ಮಾಡಲೇ ಇಲ್ಲ ನಾನು. ಹೀಗೆ ಮಾತನಾಡ್ತಾ ಇದ್ದ ಹಾಗೆಯೇ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ, ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಟ್ಟಿದ್ದಾರೆ, ಚಿತ್ರದ ಗೊಂಬೆಯ ಹಾಗೆ ಕುಳಿತಿದ್ದಾರೆ. ಈಗ ಮತ್ತೆ ಮೆಲ್ಲಗೆ ಪ್ರಕೃತಿಸ್ಥರಾಗಿ ಹಾಡಲು ಆರಂಭಿಸಿದ್ದಾರೆ. ಯಾರಿಗಾಗಿ ಮರುಳುಗೊಂಡು ಅಲೆಯುತ್ತಲಿರುವೆನು, ಆ ನನ್ನ ಮೋಹನ ಮೂರ್ತಿ ಕಾಣ ನಿನ್ನು ಕೆಳದಿಯೇ ಅಂತ. ಈಗ ಆ ರಾಮಲಾಲ ಪರಮಾಂಸರ ಇಚ್ಛೆಗನುಸಾರ ಗೌರಾಂಗ ಯಾವ ರೀತಿಯಾಗಿ ಸನ್ಯಾಸ ಸ್ವೀಕರಿಸಿದ ಅಂತನ್ನೋದರ ಸಂಬಂಧವಾಗಿ ಹಾಡತೊಡಗಿದ್ದಾನೆ ರಾಮಲಾಲ. ಎಂಥ ನೋಟವನ್ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಓ ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಕೇಶವ ಭಾರತೀಯ ಕುಟಿಯೊಳು ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಅಲ್ಲಿ ಶ್ರೀ ಗೌರಾಂಗ ದೇವನು ಮತ್ತ ಮಾತಂಗದೊಲು ನರ್ತಿಸಿ ದಿವ್ಯ ಮಧುವನು ಕುಡಿದು ಮರುಳಾಗುತ್ತ ಕಂಬನಿ ಕರೆಯುತ್ತ, ಅಲ್ಲಿ ಶ್ರೀ ಗೌರಾಂಗ ದೇವನು ಮತ್ತ ಮಾತಂಗದೊಲು ನರ್ತಿಸಿ ದಿವ್ಯ ಮಧುವನು ಕುಡಿದು ಮರುಳಾಗುತ್ತ ಕಂಬನಿ ಕರೆಯುತ್ತ, ಹೊರಡಿ ಕಂಠೀರವದಿ ಹರಿಯನು, ಹೊರಳಿ ಕಂಠೀರವದಿ ಹರಿಯನು ನುತಿಸಿ ದಿವವನು ತಿವಿಯುತ್ತ ದಿವ್ಯ ಲೀಲೆಯೊಳಿದ್ದನು, ದಿವ್ಯ ಲೀಲೆಯೊಳಿದ್ದನು, ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಓ ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಇಂಥ ಪದವನ್ನು ಪಡೆದರು ಅವ ನಿಂತು ಮನೆ ಮನೆ ಬಾಗಿಲಲ್ಲಿ, ಇಂಥ ಪದವನ್ನು ಪಡೆದರು ಅವ ನಿಂತು ಮನೆ ಮನೆ ಬಾಗಿಲಲ್ಲಿ, ಅದು ಮನುಜರೊಲ್ಮೆಯ ಬೇಡಿ ನಡೆವನು ತಾನು ದೇವರ ದಾಸನೆನ್ನುವ ಅರಿವ ಪಡೆಯುವ ಬಗೆಯಲ್ಲಿ, ಅರಿವ ಪಡೆಯುವ ಬಗೆಯಲ್ಲಿ, ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಓ ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಎಂಥ ನಿಷ್ಠುರವಾದ ಎದೆಯು ಕರಗಿ ಹೋಗಿದೆ ಯೋಗಿ ವೇಷದೊಳ್, ಎಂಥ ನಿಷ್ಠುರವಾದ ಎದೆಯು ಕರಗಿ ಹೋಗಿದೆ ಯೋಗಿ ವೇಷದೊಳಿರುವ ಶ್ರೀ ಗೌರಾಂಗ ದೇವನ ಮುಖವ ಕಂಡ ಕ್ಷಣದಲ್ಲಿ, ಮುಖವ ಕಂಡ ಕ್ಷಣದಲ್ಲಿ, ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಓ ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನೋ, ಇಂಥ ಶ್ರೀ ಗೌರಾಂಗ ದೇವನ ದಾಸನಾಗುವ ಪುಣ್ಯವೆಂದಿಗೆ, ಇಂಥ ಶ್ರೀ ಗೌರಾಂಗ ದೇವನ ದಾಸನಾಗುವ ಪುಣ್ಯವೆಂದಿಗೆ ಎನ್ನುವನಿದೋ ಈ ಪ್ರೇಮದಾಸನು ಗೌರಾಂಗ ದೇವನ ಭಕ್ತನು, ಗೌರಾಂಗ ದೇವನ ಭಕ್ತನು. ಎಂಥ ನೋಟವ ಕಂಡೆನೋ ನಾ, ಎಂಥ ನೋಟವ ಕಂಡೆನು. ಕೇಶವ ಭಾರತೀಯ ಕೋಟಿಯೊಳು ಎಂಥ ನೋಟವ ಕಂಡೆನು ನಾ, ಎಂಥ ನೋಟವ ಕಂಡೆನು. ಈಗ ಮಣಿಮಲ್ಲಿಕನಿಗೆ ಪರಮಹಂಸರು ಹೇಳ್ತಾ ಇದ್ದಾರೆ, ಹರಿಭಕ್ತಿ ಉಂಟಾಯಿತು ಅಂದ್ರೆ ಮತ್ತೆ ಜಾತಿ ಭೇದದ ಗೊಂದಲ ಇರದು ಅಂತನ್ನೋದಾಗಿ ತುಳಸಿದಾಸ ಹೇಳಿದ್ರ ಸಂಬಂಧವಾಗಿ ನೀನು ಹೇಳ ನೋಡೋಣ ಅಂತ. ಆಗ ಮಣಿಮಲ್ಲಿಕ ಹೇಳ್ತಾನೆ, ನೀರಡಿಕೆಯಿಂದ ಚಾತಕ ಪಕ್ಷಿಯ ಗಂಟಲು ಒಣಗಿ ಹೋಗುವುದರಲ್ಲಿದೆ, ಅದರ ಸುತ್ತಲೂ ಗಂಗೆ ಯಮುನೆ ಸರಯು ಮತ್ತು ಇನ್ನೂ ಅಸಂಖ್ಯ ನದಿಗಳು ಸರೋವರಗಳು ನೀರಿನಿಂದ ತುಂಬಿ ತುಳುಕಾಡ್ತಾ ಇವೆ, ಆದರೂ ಆ ಒಂದನ್ನು ಆ ಹಕ್ಕಿ ಮುಟ್ಟದು. ಕೇವಲ ಸ್ವಾತಿ ನಕ್ಷತ್ರದ ಮಳೆಯ ಹನಿಗಾಗಿ ಮಾತ್ರ ಬಾಯಿ ತೆರೆದುಕೊಂಡು ಕುಳಿತಿರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಂದ್ರೆ ಭಗವಂತನ ಪಾದ ಪದ್ಮಗಳಲ್ಲಿನ ಭಕ್ತಿಯೇ ಸಾರವಾದ್ದು, ಉಳಿದದೆಲ್ಲ ಮಿಥ್ಯ ಅಂತ ಅರ್ಥ. ಆಗ ಮಣಿಮಲ್ಲಿಕ ಹೇಳ್ತಾನೆ, ತುಳಸಿದಾಸ ಇನ್ನೊಂದು ವಿಷಯ ಹೇಳಿದಾನೆ, ಅಷ್ಟಧಾತುಗಳು ಕೂಡ ಸ್ಪರ್ಶಮಣಿಯನ್ನು ಮುಟ್ಟಿದ್ದೆ ಆದರೆ ಅವು ಚಿನ್ನವಾಗಿ ಬಿಡುತ್ತವೆ. ಅದೇ ರೀತಿಯಾಗಿ ಎಲ್ಲ ಜಾತಿಯ ಜನರು ಚಮ್ಮಾರ ಚಂಡಾಲ ಕೂಡ ಭಗವನ್ ನಾಮೋಚ್ಚಾರಣೆ ಮಾಡಿದರೆ ಶುದ್ಧರಾಗಿ ಬಿಡ್ತಾರೆ, ಭಗವನ್ ನಾಮೋಚ್ಚಾರಣೆ ಮಾಡದೇ ಇದ್ರೆ ನಾಲ್ಕು ವರ್ಣದವರು ಚಂಡಾಲರೇ. ತುಳಸಿದಾಸರು ಹೇಳುವಂತಹದ್ದು ಶ್ರೀರಾಮಕೃಷ್ಣ ಹೇಳಬೇಕಾದ್ರೆ ಮೊದಲೇನೇನೆ ಹೇಳಿ ಆಗಿದೆ. ಇಂತಹ ಮಾತುಗಳೆಲ್ಲ ಅನಾದಿಯಿಂದ ಬಂದವುಗಳು. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವ ಚರ್ಮವನ್ನು ಮುಟ್ಟಲೇ ಕೂಡದೋ ಅದನ್ನು ಹದಗು ಮಾಡಿಬಿಟ್ಟದ್ದೇ ಆದರೆ ಅದನ್ನು ದೇವಾಲಯಕ್ಕೆ ಕೂಡ ತೆಗೆದುಕೊಂಡು ಹೋಗಿಬಿಡಬಹುದು ಅಂತ. ಯಾವ ಚರ್ಮವನ್ನ ಅಂದ್ರೆ ಪ್ರಾಣಿಗಳ ಚರ್ಮ, ಹಸುವಿನ ಚರ್ಮ, ಆಡಿನ ಚರ್ಮ, ಕುರಿಗಳ ಚರ್ಮ, ಇವುಗಳೆಲ್ಲ ಹಸಿ ಹಸಿ ಆಗಿರುವಾಗ ಯಾರು ಮುಟ್ತಾರೆ ಅದನ್ನ? ಆದರೆ ಅದನ್ನ ಹದಗೊಳಿಸ್ಲಿ, ಅದರಿಂದ ಡೋಲು ನಗಾರಿ ಅಷ್ಟೇ ಅಲ್ಲ ಕೃಷ್ಣರಾಜಿನ ಗರ್ಭಗುಡಿಯೊಳಗೆ ಕೂಡ ಪ್ರವೇಶ ಮಾಡುತ್ತೆ ಆ ಕೃಷ್ಣ ಮೃಗದ ಚರ್ಮ. ಹದಗೊಳಿಸಿದ ಮೇಲೆ ಅದು ದೇವಾಲಯದ ಒಳಗಡೆಯೂ ಕೂಡ ಪ್ರವೇಶ ಮಾಡುತ್ತೆ. ಅಂದ್ರೆ ಏನರ್ಥ? ಹದಗೊಳ್ಳಬೇಕು. ಹೇಗೆ ಹದಗೊಳ್ಳಬೇಕು? ಮನುಷ್ಯ ಅವನು ಯಾವ ಜಾತಿಯವನೇ ಆಗಿರಲಿ ಹೇಗೆ ಹದಗೊಳ್ಳಬೇಕು? ಭಗವನ್ನಾಮ ಜಪದ ಮೂಲಕ, ಭಗವನ್ನಾಮ ಸಂಕೀರ್ತನೆಯ ಮೂಲಕ. ಆಗ ಆತ ಬ್ರಾಹ್ಮಣನಾಗಿ ಬಿಡ್ತಾನೆ. ಇಲ್ಲದೆ ಹೋದ್ರೆ ನಾಲ್ಕು ವರ್ಣದವರು ಚಂಡಾಲರಿ ಅಂತ ತುಳಸಿದಾಸರು. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಭಗವನ್ ನಾಮೋಚ್ಚಾರಣೆ ಮಾತ್ರದಿಂದಲೇ ಮನುಷ್ಯ ಪವಿತ್ರನಾಗಿ ಬಿಡ್ತಾನೆ. ಆದ್ರಿಂದ ನಾಮಕೀರ್ತನೆಯ ಅಭ್ಯಾಸವನ್ನು ಇಟ್ಕೊಂಡಿರಬೇಕು. ನಾನು ಯದುಮಲ್ಲಿಕನ ತಾಯಿಗೆ ಹೇಳಿದೆ, ಪ್ರಾಪಂಚಿಕನಿಗೆ ಸಾಯುವ ಸಮಯದಲ್ಲಿ ಸಂಸಾರದ ಅಂದ್ರೆ ಹೆಂಡತಿ ಮಕ್ಕಳು ಮರಿಗಳ ಉಯಿಲು ಬರೆದಿಡುವುದು, ಇವೇ ಉಯಿಲು ಅಂದ್ರೆ ವಿಲ್ಲು, ಉಯಿಲು ಬರೆದಿಡುವುದು, ಇವೇ ಮೊದಲಾದವುಗಳ ಯೋಚನೆಗಳೇ ಬರುತ್ತವೆ. ಭಗವದ್ ಭಾವನೆ ಮನಸ್ಸಲ್ಲಿ ಹೇಳದು. ಇದಕ್ಕೆ ಮಾರ್ಗ ಬದುಕಿರುವಾಗಲೇ ನಾಮ ಜಪ ಕೀರ್ತನೆಯ ಅಭ್ಯಾಸವನ್ನು ಇಟ್ಕೊಂಡಿರುವುದೇ ಆಗಿದೆ. ಈ ಅಭ್ಯಾಸವನ್ನು ಇಟ್ಕೊಂಡದ್ದೇ ಆದರೆ ಸಾಯುವ ಸಮಯದಲ್ಲಿ ಭಗವನ್ ನಾಮ ಬಾಯಿಯಿಂದ ತಾನೇ ತಾನಾಗಿ ಹೊರಟು ಬರುತ್ತೆ. ಗಿಳಿಯನ್ನ ಬೆಕ್ಕು ಹಿಡಿಯಿತು ಅಂದ್ರೆ ಆಗ ಅದು ಕ್ಯಾ ಕ್ಯಾ ಅಂತ ಕೂಗಿಕೊಳ್ಳುತ್ತೀಯ ವಿನ ರಾಮ ರಾಮ ಹರೇ ಕೃಷ್ಣ ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾರೆ, ಸಾವಿಗಾಗಿ ಸಿದ್ಧರಾಗಿರುವುದು ಮೇಲು, ಮುಪ್ಪಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಇದ್ದುಕೊಂಡು ಕೇವಲ ಭಗವತ್ ಚಿಂತನೆ, ಆತನ ನಾಮ ಗುಣ ಕೀರ್ತನೆ ಮಾಡ್ತಾ ಇರಬೇಕು. ಆನೆಯ ಮೈ ತೊಳೆದ ಮೇಲೆ ಅದನ್ನ ಗಜಶಾಲೆಯಲ್ಲಿ ಕಟ್ಟಿ ಹಾಕಿದ್ರೆ ಅದು ಮತ್ತೆ ಧೂಳು ಮಣ್ಣು ಇವನ್ನ ಮೈಗೆ ಮೆತ್ತಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಬಲರಾಮನ ತಂದೆ ಮಣಿಮಲ್ಲಿಕ ವೇಣಿಪಾಲ ಇವರೆಲ್ಲ ವೃದ್ಧರು, ಪರಮಹಂಸರು ಈ ಉಪದೇಶಗಳನ್ನೆಲ್ಲ ವಿಶೇಷವಾಗಿ ಅವರ ಹಿತಕ್ಕಾಗಿಯೇ ಕೊಟ್ರೇನೋ ಅಂತ ಮಾಸ್ಟರ್ ಮಹರ್ಷಿ ಬರೀತಾನೆ. ವೃದ್ಧರಿಗೆಲ್ಲ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ವೃದ್ಧಾಪ್ಯ ಬಂದ ಮೇಲೆ ಕೀ ಬಂಚನೆಲ್ಲ ಮಕ್ಕಳಿಗೆ ಕೊಟ್ಬಿಟ್ಟು ತಾವು ವಾನಪ್ರಸ್ಥಾಶ್ರಮವನ್ನು ನಡೆಸ್ತಾ ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಬೇಕು ಅಂತ. ಅದಕ್ಕೆ ನಾನು ಯಾವಾಗಲೂ ಒಂದು ಮಾತು ಹೇಳೋದುಂಟು, ಈ ಸರ್ಕಾರವಾದರೂ ಮನುಷ್ಯನನ್ನು ನಿವೃತ್ತನನ್ನಾಗಿ ಮಾಡುತ್ತಾರೆ, ಆದರೆ ಈ ಮನುಷ್ಯರೇ ನಿವೃತ್ತರಾಗೋದಕ್ಕೆ ಇಷ್ಟಪಡೋದಿಲ್ಲ. ಸಾಯುವವರೆಗೂ ಕೂಡ ಅವರು ಇನ್ನೂ ಯುವಕರಾಗಿದ್ದೇವೋ ಎಂಬಂತೆ ಸಂಸಾರವನ್ನು ನಡೆಸ್ತಾ ಇರುತ್ತಾರೆ. ಕೊನೆಗೂ ಎಲ್ಲವನ್ನೂ ಬಿಟ್ಟು ಹೊರಟು ಹೋಗ್ಬಿಡ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ, ಭಗವನ್ ನಾಮ ಗುಣಕೀರ್ತನೆ ಮಾಡಬೇಕು ಅಂತ ಹೇಳ್ತೇನಲ್ಲ, ಯಾಕೆ ಗೊತ್ತೇ? ಸಂಸಾರದಲ್ಲೇ ಹಗಲು ಇರುಳು ವಾಸವಾಗಿರುತ್ತಿದ್ರೆ ಅಶಾಂತಿ ಅಲ್ಲಿ ಇದ್ದೇ ಇರುತ್ತೆ. ಒಂದು ಅಂಗೈ ಅಗಲದ ಜಮೀನಿಗಾಗಿ ಈ ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಖೂನಿ ಮಾಡಿಬಿಡೋದಕ್ಕೂ ಹೇಸದೇ ಇರೋದನ್ನ ನೀನು ನೋಡ್ಲಿಲ್ವೇನೋ? ಒಮ್ಮೆ ಸಿಖ್ ಮತದವರು ನನಗೆ ಹೇಳಿದ್ರು, ಈ ಜಗತ್ನಲ್ಲಿರುವ ಎಲ್ಲಾ ಅಶಾಂತಿ ಗೊಂದಲಗಳಿಗೂ ಇವು ಮೂರೇ ಕಾರಣ, ಹೊನ್ನು ಹೆಣ್ಣು ಮಣ್ಣು ಅಂತ. ಅವರು ಸಿಖ್ರು ಅವರು ಹೇಳಿದ್ದಂತೆ, ನಾನಾದ್ರೆ ಹೀಗೆ ಹೇಳ್ತಿದ್ದೆ, ಹೊನ್ನು ಗಂಡು ಮಣ್ಣು ಅಂತ. ಅರೆ ಬರೀ ಹೆಣ್ಣನ್ನೇ ಯಾತ ಕೇಳಬೇಕು ಅಲ್ವೇ? ಅವರಿಗೂ ಕೋಪ ಬರುತ್ತೆ, ಆದ್ರಿಂದ ಗಂಡನ್ನು ಹೇಳ್ಬಹುದು. ಆದ್ರೆ ಆತರ ಎಲ್ಲ ಈಗ ಕೋಪ ಮಾಡ್ಕೊಳ್ಳುವಂತ ಕಾಲ ಹೊರಟೋಗ್ಬಿಟ್ಟಿದೆ. ಅಕ್ಕ ಮಹಾದೇವಿ ಹೇಳಿದಾಗೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ. ಆದ್ರಿಂದ ಆದ್ರೆ ಇದು ಹೊನ್ನು ಹೆಣ್ಣು ಮಣ್ಣು ಅಂತ ಯಾತಕ್ಕೆ ಹೇಳುದು ಅಂತಂದ್ರೆ ಹೇಳು ಚೆನ್ನಾಗಿರುತ್ತೆ ಅಂತ. ಹೊನ್ನು ಹೆಣ್ಣು ಮಣ್ಣು, ಗಂಡಾದ್ರೆ ಮಧ್ಯ ಒಂದು ಗುಂಡು ಗುಂಡು ಬಂದಾಗಿರುತ್ತದು, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅಷ್ಟೇನೆ, ಅಲ್ಲಿ ಹೆಣ್ಣು ಅಂದ್ರೆ ಗಂಡು ಅಂತಲೂ ಅರ್ಥ, ಗಂಡು ಅಂದ್ರೆ ಹೆಣ್ಣು ಅಂತಲೂ ಅರ್ಥ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಮೊದಲು ಮೊದಲು ಕಾಮಿನಿ ಕಾಂಚನ ತ್ಯಾಗ, ಕಾಮಿನಿ ಕಾಂಚನ ತ್ಯಾಗ ಅಂತ ಹೇಳ್ತಾ ಇದ್ರು ಕೂಡ ಆಮೇಲೆ ಸ್ವಲ್ಪ ಬದಲಾಯಿಸಿಕೊಂಡು ಕಾಮ ಕಾಂಚನ ತ್ಯಾಗ, ಕಾಮ ಅದು ಯಾರಿಗೂ ಇರಬಹುದು. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ, ಹೊನ್ನು ಹೆಣ್ಣು ಮಣ್ಣು ಈ ಮೂರು ವಸ್ತುಗಳಿಗಾಗಿ ಜಗತ್ತಿನಲ್ಲಿ ಇಲ್ಲೂ ಸಲ್ಲದ ಗಲಾಟೆಗಳು ನಡೀತಾ ಇರುತ್ತವೆ. ಕೊನೆಗೂ ಸಾಯುವ ಹೊತ್ತಿಗೆ ಅಯ್ಯೋ ಹೀಗಾಗೋಯ್ತಲ್ಲ ಹಾಗಾಗೋಯ್ತಲ್ಲ ಅಂತ ನಿರಾಶೆ ಪಟ್ಕೊಂಡೇ ಸಾಯ್ತಾ ಇರ್ತಾನೆ. ಅದೆಲ್ಲ ಬೇಕಾಗಿಲ್ಲ, ನೀವು ಸಂಸಾರದಲ್ಲಿ ಇದ್ದೀರಿ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ನೀವು ಸಂಸಾರದಲ್ಲಿ ಇದ್ದೀರಿ, ಅದಕ್ಕೆ ಭಯ ಪಡೋದು ಯಾತಕ್ಕೆ? ತಾನು ಸರ್ವಸಂಗ ಪರಿತ್ಯಾಗ ಮಾಡಬೇಕು ಅಂತನ್ನುವ ವಿಷಯವನ್ನು ರಾಮ ದಶರಥನಿಗೆ ತಿಳಿಸಿದಾಗ ದಶರಥ ಚಿಂತಾಮಗ್ನಾಗಿ ವಸಿಷ್ಠರನ್ನು ಶರಣು ಹೊಕ್ಕ. ವಸಿಷ್ಠ ರಾಮನಿಗೆ ಹೇಳಿದ, ರಾಮ ನೀನ್ ಯಾಕೆ ಸಂಸಾರವನ್ನು ತ್ಯಾಗ ಮಾಡಬೇಕು? ನನ್ನೊಂದಿಗೆ ನೀನು ಕೂತ್ಕೊಂಡು ಆಲೋಚನೆ ಮಾಡಿ ನೋಡು, ಈ ಸಂಸಾರ ಭಗವಂತನಿಂದ ಹೊರಗಿದೆಯೇನೋ? ಏನಂತಾನೆ ನೀನು ತ್ಯಜಿಸೋದು, ಏನಂತಾನೆ ನೀನು ಗ್ರಹಿಸೋದು? ಆತನ ಹೊರತು ಬೇರೇನು ಇಲ್ಲ, ಕೇವಲ ಬ್ರಹ್ಮವೇ ಈ ಜೀವ ಜಗತ್ತು ಮಾಯೆ ಈಶ್ವರ ಎಲ್ಲವೂ ಆಗಿ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಆದ್ರಿಂದ ನೀನು ಇಲ್ಲೇ ಇರುವಂತ ವಸಿಷ್ಠ ಮಹರ್ಷಿಗಳು ಬುದ್ಧಿವಾದ ಹೇಳಿದ್ರಂತೆ ದಶರಥ ಮಹಾರಾಜನ ಆಜ್ಞೆಯ ಮೇರೆಗೆ, ಅಥವಾ ಕೋರಿಕೆಯ ಮೇರೆಗೆ. ರಾಮ ಸರ್ವಸಂಗ ಪರಿತ್ಯಾಗಿಯಾಗಿ ಹೋಗಬೇಕು ಅನ್ನೋ ವಿಷಯ ಎಲ್ಲಿ ಬಂತೋ? ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ, ಅಥವಾ ತುಳಸಿ ರಾಮಾಯಣದಲ್ಲಿ ಇದೆಯೋ, ಅಥವಾ ಕಂಬ ರಾಮಾಯಣದಲ್ಲಿ ಇದೆಯೋ? ಇನ್ ಎಷ್ಟೋ ರಾಮಾಯಣಗಳಿವೆ, ಅದರೊಳಗೆ ಯಾವುದೋ ಒಂದು ರಾಮಾಯಣದಲ್ಲಿ ಈ ಮಾತಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ಶ್ರೀರಾಮಕೃಷ್ಣರು ಅದನ್ನ ಎಲ್ಲೋ ನೋಡ್ಕೊಂಡಿದ್ದಾರೆ. ಕೃತ್ತಿವಾಸ ಅಂತ ಬಂಗಾಳದಲ್ಲಿ, ಅವನೊಂದು ರಾಮಾಯಣ ಅಂದ್ರೆ ಅವನು ರಾಮಾಯಣ ಮಾಡಿದ್ದಲ್ಲ, ಅವನು ಒಂದು ರಾಮಾಯಣವನ್ನು ಬರೆದಿದ್ದ, ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಇದೆಲ್ಲ ಬಂದಿರಬೇಕು. ಅಂದ್ರೆ ಈ ರಾಮ ಬಹುಶಃ ಮದುವೆ ಆಗಬೇಕಾದ್ರೆ ಮೊದಲೇನೇನೆ ಸರ್ವಸಂಗ ಪರಿತ್ಯಾಗ ಮಾಡುವ ಮಾತನ್ನ ಆಡಿರಬಹುದು. ಮದುವೆ ಆಗುವ ಮೊದಲೇ ಸಾಮಾನ್ಯವಾಗಿ ಯುವಕರು ಸನ್ಯಾಸಿ ಆಗ್ತೇನೆ ಸನ್ಯಾಸಿ ಆಗ್ತೇನೆ ಅಂತ ತಂದೆ ತಾಯಿಗಳಿಗೆ ಹೆದರಿಸುವ ಒಂದು ಕ್ರಮ. ಯಾತಕ್ಕೆ ಅಂತ ಹೇಳಿದ್ರೆ ಮದುವೆ ಮಾಡುವಂತ ಅರ್ಥ. ಅವರಿಗೆ 25, 26, 27 ವರ್ಷದ ಹೊತ್ತಿಗೆಲ್ಲ ಏನಿನ್ನು ಈ ಸಂಸಾರದಲ್ಲಿ ಏನು ಸುಖಕ್ಕೆ ಕಾಣುವುದೇ ಇಲ್ಲ ಅವರಿಗೆ. ಯೌವನ ಬಂದ್ಬಿಟ್ಟಿರುತ್ತೆ, ಇನ್ನೇನು ಇನ್ನೇನು ಮಾಡೋದಕ್ಕೂ ಗೊತ್ತಾಗೋದಿಲ್ಲ. ಆಗ ತಂದೆಯನ್ನು ಪೀಡಿಸೋಕೆ ಶುರು ಮಾಡ್ತಾರೆ, ಸನ್ಯಾಸಿ ಆಗ್ತೇನೆ ಹೋಗ್ತೇನೆ ಹೋಗ್ತೇನೆ ಅಂತ ಹೆದರು ಬಾಯಲ್ಲಿ ಹೇಳುದು. ನಿಜವಾದ ಸನ್ಯಾಸಿ ಆಗೋದಾಗಿದ್ರೆ ಅವನು ಇದು ಹೇಳದೆ ಕೇಳದೆ ಹೊರಟೋಗ್ಬಿಡ್ತಿದ್ದ. ಇನ್ನು ಹೇಳಿ ಹೇಳಿ ಹೋಗುದು ಯಾತಕ್ಕೆ ಅಂತ ಹೇಳಿದ್ರೆ ಬೇಗ ಏನಾದ್ರು ವ್ಯವಸ್ಥೆ ಮಾಡೋದಿದ್ರೆ ಮಾಡಿ ಅಂತ. ಅದಕ್ಕೋಸ್ಕರ ಇವತ್ತು ಮದುವೆ ದಿವಸದಲ್ಲಿ ಆ ಕೃತಕವಾಗಿ ಆದರೂ ಕೂಡ, ಸಾಂಕೇತಿಕವಾಗಿ ಆದರೂ ಕೂಡ ಅವನು ಕಾಶಿ ಯಾತ್ರೆ ಮಾಡೋದು ಅಂತ ಒಂದು ಕ್ರಮ ಇದೆ. ಅದಕ್ಕೆ ಬೇಕಾದಂತಹ ಕೊಡೆ ಮರ ಚಪ್ಪಲಿ ಇತ್ಯಾದಿಯೆಲ್ಲ ಮಾಡಿಬಿಟ್ಟದ್ದೇ ಅವನು ಮಾವ ಅವನು ಮಾವನ ಹತ್ರ ಹೇಳಬೇಕು, ಸೋದರ ಮಾವನ ಹತ್ರ ಹೇಳಬೇಕು, ಮಾವ ನಾನು ನನಗೆ ವೈರಾಗ್ಯ ಬಂದ್ಬಿಟ್ಟಿದೆ, ನಾನು ಕಾಶಿ ಯಾತ್ರೆ ಇದೆಲ್ಲ ಮದುವೆ ನಿಶ್ಚಯ ಆದ ಮೇಲೆ, ಆಮೇಲೆ ಅದು ಕೂಡ ಮದುವೆ ನಿಶ್ಚಯ ಆದ ಮೇಲೆ ಮಾತ್ರ ಅಲ್ಲ, ಆ ಒಂದು ಸಮಾರಂಭದ ಸಂದರ್ಭದಲ್ಲೇ ಹೇಳ್ತಾನೆ ಅವನು, ಮಾವ ವೈರಾಗ್ಯ ಬಂದಿದೆ, ಕಾಶಿಗೆ ಹೊರಡ್ತಾ ಇದ್ದೀನಿ ಅಂತ. ಆಗ ಮಾವ ಹೇಳಬೇಕು ಅದು ಕ್ರಮ, ಅಳಿಯ ಏನು ಚಿಂತೆ ಮಾಡಬೇಡ, ನಿನಗೊಂದು ಒಳ್ಳೆ ಹೆಣ್ಣನ್ನ ಗುರ್ತು ಮಾಡಿದ್ದೇವೆ, ಬಹಳ ಒಳ್ಳೆಯವಳು, ಮದುವೆ ಮಾಡಿಕೊಂಡು ಒಳ್ಳೆ ಗೃಹಸ್ಥ ಜೀವನವನ್ನು ನಡೆಸಿ ಆಮೇಲೆ ವೈರಾಗ್ಯವನ್ನು ತೆರೆದು ನಿಧಾನಕ್ಕೆ ಹೋಗ್ವಿ ಅಂತೆ ಅಂತ ಬುದ್ಧಿವಾದ ಹೇಳಿದ ಮೇಲೆ, ಮಾವ ನೀನು ಹೇಳಿದ ಮೇಲೆ ಇನ್ನೇನು ಅಂತ ಆ ಛತ್ರಿಗಳನ್ನೆಲ್ಲ ಬದಿಗೆ ಒಗೆದು ಕಿರೀಟ ಹಾಕೊಂಡು ಬಂದು ಮಾಲೆ ಹಾಕಿ ಆನಂದದಿಂದ ಮದುವೆ ಮಾಡಿ ಆಮೇಲೆ ವೃದ್ಧಾಪ್ಯ ಬಂದರೂ ಕೂಡ ಕಾಶಿ ಯಾತ್ರೆ ಮಾತೇ ಇಲ್ಲ. ಅಂತೂ ಶ್ರೀರಾಮ ಈ ತರ ಹೋದಾಗ ವಸಿಷ್ಠ ಇದನ್ನ ಹೇಳಿದ್ನಂತೆ, ಅಂದ್ರೆ ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಪರಮಾತ್ಮನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಅಂತನ್ನೋದು ಇದರಲ್ಲಿ ತಾತ್ಪರ್ಯ. ಆಗ ಬಲರಾಮನ ತಂದೆ ಅದನ್ನು ಕೇಳಿಸ್ಕೊಂಡವನು ಮೆಲ್ಲ ಹೇಳ್ತಾನೆ, ಬಹಳ ಕಷ್ಟ ಲೋಕ ಅನುಭವ ಅವನದ್ದು. ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಭಗವತ್ ಸ್ಮರಣೆ ಮಾಡಿದ್ರು ಕೂಡ ಆ ಸಂಸಾರದ ಎಲ್ಲ ತಾಪತ್ರಿಗಳು ಜಪದೊತ್ತಿಗೆ ನೆನಪಿಗೆ ಬರುವಂತಹದ್ದನ್ನ ಅವನು ಅನುಭವಿಸಿದ್ದಾನೆ. ಅದರಿಂದ ಹೇಳ್ತಾ ಇದ್ದಾನೆ ಬಹಳ ಕಷ್ಟ ಅಂತ. ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.